ರಸಗೊಬ್ಬರಗಳು ಮತ್ತು ಉಪಕರಣಗಳು ಖರೀದಿಸಲ ಸುವರ್ಣ ಅವಕಾಶ. ಕೃಷಿ ಇಲಾಖೆ ಮತ್ತು ವೇದ ಮಂಡಳಿಗಳ ವಿಶೇಷ ದಾಲನಗಳು. ಮಹಾರಾಷ್ಟ್ರ ಸರ್ಕಾರದ ಕೃಷಿ ಇಲಾಖೆ ಆತ್ಮ ಜಿಲ್ಲಾ ಪರಿಷತ್ ಸೋಲಾಪುರದ ವಿಶೇಷ ಸಹಭಾಗಿತ್ವದೊಂದಿಗೆ 54ನೇ ರಾಜಮಂಟದ ಶ್ರೀ ಸಿದ್ದೇಶ್ವರ ಕೃಷಿ ಮತ್ತು ಜಾನುವಾರು ಪ್ರದರ್ಶನ 2024 ಹೋಮ್ ಮೈದಾನ ಸೋಲಾಪುರ. ಎಲ್ಲರಿಗೂ ಉಚಿತ ಪ್ರವೇಶ ಇದ್ದಿದೆ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆ ಒಬ್ಬ ಯುವ ಕೃಷಿಕರಿದ್ದಾರೆ. ಅವರು ಸುಮಾರು 8 ವರ್ಷಗಳಿಂದ ಹೂವಿನ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೂಗಳ ರಾಣಿ ಅಂತ ಏನು ನಾವು ಕರಿತೀವಿ, ಗುಲಾಬಿ ಹೂವಿನ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿಯ ಆಜಾದ್ಪುರದ ನಿವಾಸಿಯಾಗಿರುವಂತಹ ಯೋಗೇಶ್ ಮಾನೆಯವರು ಇವತ್ತು ಈ ಹೂವಿನ ಬೇಸಾಯದೊಳಗೆ ಅನುಭವ ಇದ್ದವರು. ಅವರು ಇವತ್ತ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಯಾವ ರೀತಿಯಾದಂತಹ ಅನುಭವ ಅವರದ ಮತ್ತ ಯಾವ ರೀತಿ ಬೇಸಾಯ ಮಾಡಿಕೊಂಡು ಬಂದಿದ್ದಾರೆ, ಏನೇನು ಬದಲಾವಣೆಗಳನ್ನ ಅವರು ಇಲ್ಲಿ ತನಕ ಮಾಡಿಕೊಂಡಿದ್ದಾರೆ, ಮತ್ತೆ ಯಾವ ರೀತಿಯಾದಂತಹ ಒಂದು ಆದಾಯ ಇರಬಹುದು, ಯಾವ ರೀತಿಯಾದಂತಹ ಒಂದು ಕೃಷಿ ಪರಿಸ್ಥಿತಿ ಅವ್ರದ್ದದ ಅನ್ನೋದನ್ನ ನಾವು ಅವರಿಂದ ಮಾಹಿತಿ ಮಾಡಿಕೊಳ್ಳೋಣ. ಯೋಗೇಶ್ ಮಾನೆಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಸರ್. ಹೂವಿನ ಬೇಸಾಯ ಮಾಡ್ತಾ ಇದ್ದೀರಿ ತಾವು ಸುಮಾರು 8 ವರ್ಷಗಳಿಂದ, ತಮ್ಮ ತಂದೆಯವರ ಒಂದು ವ್ಯವಸಾಯವನ್ನೇ ಮುಂದುವರೆಸಿಕೊಂಡು ಬಂದಿರಿ. ಹೌದು ಸರ್. ಎಷ್ಟು ವರ್ಷಗಳಿಂದ ನಿಮ್ ತಂದೆಯವರು ಹೂವಿನ ಬೇಸಾಯ ಮಾಡ್ತಾ ಇದ್ರು? ಸರ್, ನಮ್ಮ ತಂದೆಯವರು ಕನಿಷ್ಠ ಇಲ್ಲಿಲ್ಲ ಅಂದ್ರೆ 30 ವರ್ಷ ಆಯ್ತು ಸರ್. ನಾವು ಹುಟ್ಟೋಕ್ಕಿಂತ ಮುಂಚೆ ಹಿಡಿದ್ರೆ ಅವರು ವ್ಯವಸಾಯ ಹೂವಿಂದೇ ಮಾಡ್ತಿದ್ರು ಸರ್. ಈಗ ಅವ್ರದೇ ದಿನಾನು ನೋಡ್ಕೋತ್ ನಾವು ಒಂದ್ 8 ವರ್ಷಲಿಂದ ಅದರಲ್ಲೇ ಆಸಕ್ತಿಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಸರ್. ಹೂವಿನಲ್ಲಿ ನಾವು ಮುಂಚೆ ಏನಾದ್ರು ಹೂವಿಂದ ಡೈಲಿ ಹೋಗೋದು ಬರೋದು ಮಾಡ್ತಿದ್ದೆ ಸರ್. ಬಟ್ ಒಂದ್ 8 ವರ್ಷದಿಂದ ಅಂದ್ರೆ ನಾವಾಗೆ ಸ್ವಂತ ನಿಂತು ಮಾಡಾಕತ್ತೀವಿ ಸರ್ ಹೂವಿನ ಒಳಗೆ. ಮತ್ತೆ ನಿಮ್ಮ ಶಿಕ್ಷಣ ಎಲ್ಲಿಗಾಗ್ಯದ, ಎಲ್ಲಿ ತನ ಓದಿದ್ರಿ ನೀವು? ಸರ್, ನನ್ನ ಶಿಕ್ಷಣ 10ನೇ ಕಂಪ್ಲೀಟ್ ಆಗ್ಯದ ಸರ್. ಸೆಕೆಂಡರಿ ಪಿ ಯು ಸಿ ನಾನು ಫೇಲ್ ಇದ್ದೀನಿ ಸರ್. 10ನೇ ಕಂಪ್ಲೀಟ್ ಆಗ್ಯದ ಸರ್ ನಾನು. 10ನೇ ಅಂದ್ರೆ ಅದ್ರ ನಂತರ ನೀವು? ಅದ್ರ ಮುಂದೆ ಓದಿಲ್ಲ ಸರ್, ಯಾಕಂದ್ರೆ ಓದಕ್ ನಮ್ಗೆ ಆಸಕ್ತಿ ಇದ್ದಿದೆ ಸರ್, ಅದರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಯಾಕಂದ್ರೆ ನಾವು ಡೈಲಿ ಡೈಲಿ ಹೊಲದ ಕಡೆಗೆ ಹೋಗ್ಕೇಶಿಂದು ಹೊಲದ ರೊಟೇಷನ್ ನೋಡಿದ್ದೆ ಸರ್. ಯಾಕಂದ್ರೆ ಬೆಳಗ್ಗೆ ಎದ್ದಪ್ಲೇ ಹೂವ ಕಡೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ಮಾರ್ಕೆಟ್ ಹೋಗ್ಬೇಕು, ಅವೆಲ್ಲ ವ್ಯವಸಾಯ ನೋಡ್ಕೇಶಿಂದು ನಮ್ಗೆ ಓದೋದ್ರೊಳಗೆ ಆಸಕ್ತಿ ಇದ್ದಿದ್ರು ಸರ್. ಅದಕ್ಕೆ ನಮಗೂ ಅದು ಇಂಟ್ರೆಸ್ಟ್ ಎಲ್ಲ ಹೊಲದ ಕಡೆಗೆ ಬಂತು. ಅದಕ್ಕೆ ನಾವು ಓದೋದಾಗಲ್ಬಿಟ್ಟಿಗೆ ನಾವು ಸ್ಕೂಲಿಗೆ ಅಲ್ಲೇ ಸ್ಟಾಪ್ ಮಾಡಿ ಹೊಲದ ಕಡೆಗೆ ಮತ್ತೆ ಇದು ಆಗ್ಬಿಟ್ಟಿವಿ ಸರ್. ಅಂದ್ರೆ ತಂದೆಯವ್ರ ಜೊತೆ ನೀವು ಸಣ್ಣದಾಗಿಂದನೇ ತೋಟದೊಳಗೆ ಕೆಲಸ ಮಾಡಿದೀವಿ ಸರ್. ಹುಟ್ಟಲಿಂದ ನಮಗೆ ತೋಟದ ಕೆಲಸ ಮಾಡ್ಕೊಟ್ಟೆ ಬಂದೀವಿ ಸರ್. ಅದು 10ನೇ ತನಕ ಓದ್ದೇವಿ, ಬಟ್ ತೆಲಿಗೆ ಹತ್ತಲಾರ ಬಿಟ್ಟಿಗೆ ನಾವು ಒಕ್ಕಲ್ತನೇ ಬೆಟರ್ ಅನ್ಸುತ್ತೆ, ಅದ್ರ ಸಲುವಾಗಿ ಒಕ್ಕಲ್ತನೇ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಸರ್. ನಿಮ್ ತಂದೆಯವ್ರು ಏನಂತಿದ್ರು, ಇದನ್ನ ಕಂಟಿನ್ಯೂ ಮಾಡ್ರಿ ಚಲೋ ಆಗ್ತದ ಅನ್ನೋಂತ ಮಾತು ಏನಾದ್ರು ಹೇಳ್ತಿದ್ರೆ ನಿಮಗೆ? ಇಲ್ಲ ಸರ್, ನಮ್ ತಂದೆಯವ್ರ ಅಭಿಪ್ರಾಯ ಏನಾಯ್ತಂದ್ರ, ನಾವು ನೋಡಪ್ಪ ಸಾಲಿ ಕಲ್ತಿಲ್ಲ, ನಾವ್ರೇ ಉದ್ದಾರ ಆಗಿಲ್ಲ, ನೀವ್ರೆ ಸಾಲಿ ಕಲ್ತಿ ಮುಂದಕ್ಕೆ ನಾಳೆಗೆ ಏನ್ರಿ ಒಂದ್ ಮಾಗ್ರಿ ಅಂತ ಅವ್ರದೊಂದು ಆಸೆ ಇತ್ತು ಸರ್. ಬಟ್ ನಮ್ದ ಹೆಂಗಿತ್ತಂದ್ರ, ನಾವು ತಂದೆಯವ್ರ ದಿನಾಲು ಅದು ಹೂವ ಮಾರೋದು ತರೋದು ಎಲ್ಲ ನೋಡಿ ನಮಗ್ ಓದೋದ್ರೊಳಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಸರ್. ಯಾಕಂತ ಕೇಳಿ ಸರ್, ಈಗ ಅವ್ನು ಓದ ಕೇಶಿಂದ ಇನ್ನೊಬ್ರ ಬಲ್ಲಿ ದುಡಿಯೋ ಬದ್ಲಿ ಇಲ್ಲಿ ನಮ್ ಸ್ವಂತ ಹೊಲದಾಗ ನಾವೇ ದುಡ್ದು ಕೇಶಿಂದ ಈಗ ನಮ್ ಬಲ್ಲಿ ನಾವೇ ಮಾಲಕರಿ ಆಗ್ತಿವಲ್ಲ ಸರ್, ಅದು ಉದ್ದೇಶನ ಇತ್ತು. ಮತ್ತೆ ಹೆಂಗಂದ್ರೆ ಇಲ್ಲಿ ನಮ್ಗೆ ಹೇಳೋರು ಕೇಳೋರು ಯಾರಿಲ್ಲ. ಈಗ ಇಲ್ಲಿ ನಮ್ಮ ಮಣ್ಣಿನ ಈ ಭೂಮಿದ ಹೆಂಗಂದ್ರೆ ನಾವು ಅಲ್ಲಿ ಏನೇ ಆಗ್ದೇವ್ ಅಂತ ತಿಳ್ಕೊಳ್ಳಿ ಸರ್, ಅದಕ್ಕೆ ನಾವೇ ಜವಾಬ್ದಾರು. ಅದು ಬರ್ಲಿ ಬಿಡ್ಲಿ ಅದಕ್ಕೆ ನಾವೇ ಇದೇವಲ್ಲ ಸರ್, ಅದಕ್ಕೆ ಓದಕ್ ಇಂಟ್ರೆಸ್ಟ್ ಇದ್ದಿದೆ ಸರ್. ಅದು ಒಕ್ಕಲ್ತನದ ಕಡೆಗೆ ಇಂಟ್ರೆಸ್ಟ್ ಇದೆ ಸರ್. ಅಂದ್ರೆ ತಂದೆಯವರು ಈ ಹೂವಿನ ಬೇಸಾಯ ಮಾಡುವಾಗ ನಿಮಗೆ ಅದು ಖುಷಿ ಅನಿಸ್ತಿತ್ತು ನೋಡಿ ಹೂಗಳನ್ನು ಮಾರ್ಕೆಟಿಗೆ ಹೋಗುದು, ಅದನ್ನ ಮಾರಾಟ ಮಾಡುದು, ಬರುವುದು, ತಗೊಂಡ್ ಬರುದು, ಕೊಡುದು, ಇವೆಲ್ಲ ನಿಮ್ಮ ಅನುಭವಕ್ಕೆ ಬಂದು ಆ ಟೈಮ್ ಒಳಗೆ? ಸರ್, ನಮ್ಗೆ ಯಾಕಂತಂದ್ರೆ ಬೇರೆದು ಉದ್ಯೋಗ ಇದ್ದಿದ್ದಿಲ್ಲ. ತಂದೆಯವ್ರು ಯಾಕಂತಂದ್ರೆ ಅವರು ಎಜುಕೇಶನ್ ಆಗ್ಲಿಲ್ಲ ಸರ್, ಅವ್ರು ಒಕ್ಕಲ್ತನನೇ ಮಾಡಿದ್ರು. ಈಗ ಅದೇ ನಮಗ್ ಬಿಟ್ಟು ಬೇರೆ ಅನಿವಾರ್ಯ ಇದ್ದಿದ್ದಿಲ್ಲ. ಒಕ್ಕಲ್ತನದೇ ನಮ್ಗೆ ಸರಿಯಾಗಿ ಅನ್ಸುತ್ತೆ ಸರ್. ಯಾಕಂದ್ರೆ ನಮ್ಮ ತಂದೆಯವ್ರು ಅವ್ರು ಏನ್ರಿ ಇವತ್ತು ಮಾಡಿದ್ರೆ ನಾಳೆಗೆ ನಮ್ಮ ಮನೆಗೆ ಊಟ ಬರ್ತಿತ್ತು. ಅದಕ್ಕೆ ಬಿಟ್ಟರೆ ಬೇರೆ ಉದ್ಯೋಗ ಏನಿದ್ದಿಲ್ಲ. ಯಾಕಂದ್ರೆ ಮೊದಲೇ ಅವ್ರು ಎಜುಕೇಶನ್ ಆಗಿದ್ದಿಲ್ಲ, ಮತ್ತೆ ಎಜುಕೇಶನ್ ಆಲರ್ದವ್ರು ಈಗ ಜಾಬ್ ಯಾರು ಕೊಡ್ತಾರೆ ಸರ್? ಅದಕ್ಕಾಗಿ ಅವ್ರು ಒಕ್ಕಲ್ತನ ಮಾಡಿದ್ರು, ಅದೇ ನಮಗ್ ಬೆಟರ್ ಅನ್ಸುತ್ತೆ ಸರ್. ಅದಕ್ಕೆ ಅಡ್ಡಿಲ್ಲ. ಈಗ 8 ವರ್ಷಗಳ ಹಿಂದೆ ನೀವು ಯಾವಾಗ ಇಂಥ ಒಂದು ಬೇಸಾಯಕ್ಕೆ ಬರ್ತೀನಿ ಅಂತಂದಾಗ ನಿಮ್ ತಂದೆಯವ್ರಿಗೆ ಹೇಳಿದಾಗ ಅವರು ಏನ್ ಹೇಳಿದ್ರ ನಿಮಗ? ನಮ್ ತಂದೆಯವ್ರ ಅನ್ನೋದು ಏನು ಉದ್ದೇಶ ಸರ್, ನೋಡ್ರಿಪ್ಪ ನಿಮಗ ಇದ್ದಿದಳಕ್ಕೆ ನಮ್ಮ ಹುಟ್ಟದ್ಲಿಂತ ನೀವು ಎಲ್ಲ ಇದು ನೋಡ್ಕೊತ ಬಂದಿರಿ. ನಿಮಗ ಅಕಸ್ಮಾತ್ ಇದು ತೀರ್ತಂತಂದ್ರ ಇದು ಮಾಡಿ, ಇಲ್ಲಾಂದ್ರೆ ನಿಮಗೆ ಬೇರೆ ಯಾವ್ದಾದ್ರು ಉದ್ಯೋಗ ಮಾಡ್ತಿರಪ್ಪ ಅಂದ್ರೆ ಹಚ್ಚಿಕೊಡ್ತೀನಿ ಅಂತ ಹಿಂಗ ಅಂದಿದ್ರು. ಬಟ್ ನಮ್ಗೆ ಹೆಂಗ್ ಸರ್ ಹುಟ್ಟದ್ಲಿಂದೇ ನಮ್ಗೆ ಗುರ್ತಾಗ್ಬಿಟ್ಟಿತ್ತು ಯಾವ ಸೀಸನ್ ನಾಗ ಯಾವ ಬೆಳೆಗಳನ್ನ ಹಚ್ಚಬೇಕು, ಅದಕ್ಕೆ ಯಾವಾಗ ಇಳುವರಿ ಬರ್ತದ, ಮತ್ತೆ ಸ್ಪ್ರೇ ಯಾವ್ದು ಮಾಡ್ಬೇಕು, ಯಾವಾಗ ಹಾರ್ವೆಸ್ಟಿಂಗ್ ಮಾಡ್ಬೇಕು, ಇದ್ರ ಬಗ್ಗೆ ಮಾಹಿತಿ ಆಗಿತ್ತು ಸರ್. ಯಾಕಂದ್ರೆ ಅದು ಹುಟ್ಟದ್ಲಿಂದ ನಾವು ನೋಡ್ಕೊತ ಬಂದಿದ್ದು. ಯಾಕಂದ್ರೆ ನಾವು ತಂದೆಯವ್ರಿಗೆ ಕೇಳ್ತಿದ್ದೇವೆ, ತಂದೆಯವ್ರು ಏನ್ ಮಾಡ್ತಿದ್ರು ಔಷಧಿ ತರ ಸ್ಪ್ರೇ ಮಾಡೋದಲ್ಲಿ, ಅದು ಯಾವ ಹೊತ್ತಿಗೆ ಮಾಡ್ಬೇಕು, ಯಾಕಂದ್ರೆ ಮಧ್ಯಾಹ್ನ ಹೊತ್ತಿಗೆ ಸ್ಪ್ರೇ ಮಾಡಕ್ ಬರಂಗಿಲ್ಲ, ಸಾಯಂಕಾಲ ಹೊತ್ತಿಗೆ ಮಾಡ್ಬೇಕು. ಎಲ್ಲ ಸಹ ನಮ್ದು ತಂದೆರ್ಲಿಂತೆ ನಮಗೆ ನೋಡ್ಕೊತ ಬಂದಿದೆ ಸರ್ ಅದು, ಹಂಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು. ಶುರು ಮಾಡಿದಾಗ ಮೊದ್ಲು ಮೊದಲಿಗೆ ಯಾವ ರೀತಿ ನಿಮ್ ತಂದೆಯವರು ನಿಮಗೆ ಮಾರ್ಗದರ್ಶನ ಮಾಡಿದ್ರು, ಮತ್ತೆ ನೀವು ಯಾವ ರೀತಿ ಇದ್ರೊಳಗ ನಿಮ್ಮ ಒಂದು ಕೆಲಸವನ್ನ ಶುರು ಮಾಡಿದ್ರಿ? ಸರ್, ನಾವು ಶುರು ಮಾಡ್ದಂಗೆ ಹೆಂಗಿತ್ತು ಸರ್, ನಮ್ಮ ತಂದೆಯವ್ರು ಮಾಡಿದಾಗ ಅವು ಮೊದಲಿಂದ ವೆರೈಟಿಗಳಿದ್ದವು ಸರ್, ಲೋಕಲ್ ಗುಲಾಬಿ ಮತ್ತಂದ್ರೆ ಸೋಲಾಪುರಿ ಗುಲಾಬಿ ಅಂತ ಅವು ಇದ್ದವು, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವು ಚೆಂಡು ಹೂವು ಏನಿರ್ತೀವಿ ಅವು ಲೋಕಲ್ ಅಂತ ಇರ್ತೀವಿ ಸರ್, ಲೋಕಲ್ ಅಂದ್ರೆ ಎಲ್ಲೋ ವಿತ್ ಆರೆಂಜ್ ಮಿಕ್ಸ್ ಆಗಿರ್ತೀವಿ, ಅವಾಗ ಜರ್ಮನಿ ಅಂತ ಬೆಳಿತಿದ್ದೇವೆ, ಅವೆಲ್ಲ ಮಿಕ್ಸ್ ಆಗಿರ್ತಿದ್ದು, ತಂದೆಯವ್ರು ಬೆಳೆದಿದ್ದೆ ಹೂಗಳು ಬೇರೆ ಇದ್ದವು, ಇವಾಗ ನಾವು ಬೆಳಿತಾರ ಇದ್ದೇ ಹೂ ವೆರೈಟಿಗಳು ಬೇರೆ. ಯಾಕಂದ್ರೆ ಈಗ ನೋಡಿ ಸರ್, ಹೆಂಗ್ ಜನ ಬದಲಾಯಿಸ್ಕೋತ ಹೋತಾರ, ಹಂಗ ನಾವು ಬದಲಾಯಿಸ್ಕೋತ ಬರ್ಬೇಕಾಗ್ತದೆ, ಆಗ್ತಾ ಇರ್ತಾವ ಸರ್. ಅದ್ರಾಗ ತಂದೆಯವ್ರ ಟೀಮಿಗೆ ಲೋಕಲ್ ಗುಲಾಬಿ ಇತ್ತು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ಅದು ಹೆಂಗಂತ ಹೆಂಗ್ ನಾವು ಸ್ಟಾರ್ಟಿಂಗ್ ಬಂದೇವಿ, ಅವಾಗ ಲೋಕಲ್ ಗುಲಾಬಿ ಪೂರಾ ಮುಣಗೋದ್ ಬಿಟ್ಟಿತ್ತು ಸರ್, ಮುಣಗದೊಳಗೆ ನಾವು ಅದೇ ಲೋಕಲ್ ಮಾಡ್ತಿದ್ದೇವೆ, ಅದಕ್ಕೆ ಯಾರು ಕೇಳ್ತಿದ್ದಿಲ್ಲ, ಅದಕ್ಕೆ ನಾವು ಹೊಸದಾಗ ತಳಿ ಹಚ್ಚಬೇಕು ಅಂತ ನಮ್ಗೆ ಗೊತ್ತಾಯ್ತು. ಅದು ಸೆಲೆಕ್ಟ್ ಸರ್ ನಾವ್ ಏನ್ ಮಾಡಿದೇವೋ, ಅದು ಶಿರಡಿ ಗುಲಾಬಿ ಅಂತ ಇವಾಗ ಮಾಡ್ತಾ ಇದ್ದೀವಿ ಸರ್, ಪೈಲೆ ಅಂದ್ರೆ ಲೋಕಲೇ ಮಾಡಿದೀವಿ, ಒಂದು ಇಂತಿಷ್ಟು ದಿನ ಜರ್ಮನ್ ಹೂವು ಅಂತ ಮಾಡ್ತಿದ್ದೇವೆ ಸರ್, ಇವಾಗ ಹೊಸದಾಗ ಶಿರಡಿ ಗುಲಾಬಿ ಅಂತ ಮಾಡ್ತಾ ಇದೀವಿ ಸರ್, ಯಾರು ಮಾಡ್ಲಾರ್ದಂತ ತಳಿ, ಹೊಸ ತಳಿ ಇದೆ ಅದು. ಅದೇನು ಶಿರಡಿ ಗುಲಾಬಿ ಬಗ್ಗೆ ಹೇಳ್ತೀರಿ? ಹಾ ಸರ್, ಶಿರಡಿ ಗುಲಾಬಿ ಅಂತಂದ್ರೆ ಸರ್ ಅದು ಒಂಥರ ಇವು ಫಂಕ್ಷನ್ಸ್ ಗಳಿಗೆ ಎಲ್ಲ ಹಾರಗಳು ಮಾಡ್ತಾರಲ್ಲ ಸರ್, ಅವು ಹಾರಕ್ಕೆ ಯೂಸ್ ಆಗ್ತದೆ ಸರ್. ಅದು ಎರಡನೇದ ಏನಪ್ಪ ಅಂದ್ರೆ ಶೈನಿಂಗ್ ಕೂಡ ಚೆನ್ನಾಗಿರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಅದ್ರ ತುಂಬ ಅಂತೀವಿ ಸರ್, ತುಂಬ ಅಂದ್ರೆ ದೇಟ್, ಆ ದೇಟ್ ಕೂಡ ಸ್ವಲ್ಪ ದೊಡ್ಡದಿರ್ತದೆ ಸರ್, ಅದ್ರಲಿಂತ ಹೂಗರ್ಗಳಿಗೂ ಪೋಣಿಸಕ್ ಬಹಳ ಅನುಕೂಲ ಆಗ್ಬಿಡ್ತದೆ. ಎರಡನೇದಂದ್ರೆ ನಮ್ಗೆ ಕಡೆಕ್ನು ಬಹಳ ಬೆಸ್ಟ್, ಬಟ್ ಅದ್ರದಾಗ ಎರಡನೇದ ಏನ್ ಮಾತಪ್ಪ ಅಂತಂದ್ರೆ ಫಸ್ಟ್ ಹಚ್ಚೋತಿಗೆ ನಾವು ಅಂತರವಾಗಿ ನೋಡ್ಕೋಬೇಕು ಸರ್ ಅದು. ಯಾಕಂತಂದ್ರೆ ನೋಡಿ, ಎಕ್ಸಾಂಪಲ್ ಶಿರಡಿ ಗುಲಾಬಿ ಹಾಜರ್ ಅಂತ ತಿಳ್ಕೊಳ್ರಿ, ನೀವು 8:3 ಹಚ್ಚಬೇಕು, ಇಲ್ಲಂತಂದ್ರೆ 9:3 ಹಚ್ಚಬೇಕು. ಯಾಕಂದ್ರೆ ಸರ್ ನಾವು ಡಿಸ್ಟೆನ್ಸ್ ಸಮೀಪ ಮಾಡ್ಕೊಂಡೆ ಅಂತ ತಿಳ್ಕೊಳ್ಳಿ, ಅದು ಆಮೇಲೆ ಮುಳುಗಳು ಒಳಗೆ ಹೋಗಕ್ ಬಿಡಂಗಿಲ್ಲ. ಈ ಎಕ್ಸಾಂಪಲ್ ಪನೀರ್ ಇದೆ ಸರ್, ಪನೀರ್ ಹೆಂಗ್ ಹಚ್ಚಬೇಕಪ್ಪ ಅಂದ್ರೆ 6:3 ಹಚ್ಚಬೇಕು. 6:3 ಹಚ್ಚಿದ್ದಪ್ಪ ಅಂತಂದ್ರೆ 1 ಎಕರೆಗೆ 2,050 ಗಿಡಗಳು ಹೋಗ್ತಾವ ಒಂದ್ ಎಕರೆಗೆ. ಎಕ್ಸಾಂಪಲ್ ಅಕಸ್ಮಾತ್ 7:3 ಹಚ್ಚಿದ್ರಪ್ಪ ಅಂತಂದ್ರೆ 1,750 ಗಿಡಗಳು ಹೋಗ್ತಾವ ಸರ್. ನೀವು ಹಚ್ಚೋತ್ತಿಗೆ ಅದು ಎಷ್ಟು ಅಂತರವಾಗಿ ಇಡಬೇಕು ಅನ್ನೋದನ್ನ ತಿಳ್ಕೊಂಡು ಹಚ್ಚಿಕೊಂಡಿದ್ ಬಹಳ ಬೆಟರ್ ಸರ್. ಫಸ್ಟ್ ಗೆ ಹಚ್ಚೋತ್ತಿಗೆ ಏನಾಗಂಗಿಲ್ಲ, ನಾವು ಫಸ್ಟಿಗೆ ಡಿಸ್ಟೆನ್ಸ್ ದೂರ ಇಟ್ಟೇವಪ್ಪ ಅಂತಂದ್ರಲ್ರಿ, ನಾವು ಮುಂದಕ್ಕೆ ಏನು ಹಾರ್ವೆಸ್ಟಿಂಗ್ ಮಾಡ್ತೀವಲ್ಲ, ಅಂದ್ರೆ ಎಕ್ಸಾಂಪಲ್ ಇರ್ತದೆ. ಯಾಕಂದ್ರೆ ಈಗ 1 ವರ್ಷ 2 ವರ್ಷ ಬೆಳೆತು ಅಂದಾಗ ಅವು ಕಟಿಂಗ್ ಮಾಡಬೇಕಾದ್ರೆ ಸರ್ ನಾವು ದೂರ ಇಟ್ಟೇವಪ್ಪ ಅಂತಂದ್ರೆ 2 ವರ್ಷ ನಡೆಯೋ ಬೆಳೆ, ಇನ್ನೂ 1 ವರ್ಷ ಎಕ್ಸ್ಟ್ರಾ 3 ವರ್ಷ ನಡಿಬೋದು. ಅಕಸ್ಮಾತ್ ನಾವು ಹತ್ರ ಮಾಡಿದೇವಪ್ಪ ಅಂತಂದ್ರೆ 1 ವರ್ಷಕ್ಕೆ ಕಟಾವ್ ಮಾಡ್ಬೇಕಾಗ್ತದೆ ಸರ್. ಕಟಾವ್ ಮಾಡಿದಪ್ಪ ಅಂದ್ರೆ ಸಮಸ್ಯೆ ಏನಾಗ್ತಂದ್ರೆ ಇಳುವರಿ ಹೆಚ್ಚಿಗೆ ಬರಂಗಿಲ್ಲ ಮೊದಲನೇದಾಗಿ. ಯಾಕಂದ್ರೆ ಕಟಾವ್ ಮಾಡಬೇಕು, ಮತ್ತೆ 4 ದಿನ ವೇಟ್ ಮಾಡಬೇಕು, ಮತ್ತೆ ಅದು ಗಿಡ ಚಿಗಿಬೇಕು, ಮತ್ತೆ 1 ವರ್ಷ ಆದ್ರೆ ಕಟಾವ್ ಮಾಡಬೇಕು. ಅಕಸ್ಮಾತ್ ನಾವು ಡಿಸ್ಟೆನ್ಸ್ ದೂರ ಮಾಡಿದೇವ ಅಂತಂದ್ರೆ ಅದು ಎಷ್ಟು ಗಿಡ ಹೆಚ್ಚಿಗೆ ಹೊಡಿತದ ಅಷ್ಟು ಫಲವನ್ನು ಹೆಚ್ಚಿಗೆ ಕೊಡ್ತದೆ ಸರ್ ನಮ್ಗೆ. ಅಂದ್ರೆ ನೀವು ಅಂತರ ಹೆಚ್ಚಿಟ್ಟು ಬೆಳೆದ್ರೆ ಅಂತರ ಹೆಚ್ಚಿಗೆ ಇಡಬೇಕು, ಆದಾಯ ಬರ್ತದೆ, ಮತ್ತೆ ಒಳ್ಳೆ ಸೈಜ್ ಕೂಡ ಸರಿಯಾಗಿ ಬರುತ್ತೆ ಸರ್. ಇಳುವರಿ ಶೈನಿಂಗ್ ಅದೇನಾರ ಇಂಪ್ರೂವ್ ಆಗ್ತದೆ, ಶೈನಿಂಗ್ ಸರಿಯಾಗಿ ಬರುತ್ತೆ ಸರ್. ಎರಡನೇದಂದ್ರೆ ಇಳುವರಿ ಹೆಚ್ಚಿಗೆ ಬರ್ತದೆ ಸರ್. ಯಾಕಂದ್ರೆ ಹತ್ರ ವೈತಪ್ಪ ಅಂತಂದ್ರೆ ಒಂದಕ್ಕೊಂದು ಹತ್ಕೊಂಡು ಅಂದ್ರೆ ಅದಕ್ಕೆ ಗಾಳಿ ಆಡಂಗಿಲ್ಲ, ಗಾಳಿ ಆಡಿಲ್ಲಪ್ಪ ಅಂತಂದ್ರೆ ಅವು ಗಿಡಗಳು ಹೆಚ್ಚಿಗೆ ಚೀಗಂಗಿಲ್ಲ, ಅವು ಮಗ್ಗಿ ಕೂಡ ಬಿಚ್ಚಂಗಿಲ್ಲ ಸರ್. ಇಲ್ಲಾಂದ್ರೆ ಒಂದಕ್ಕೊಂದು ಹತ್ತಿ ಮಕ್ಕಿಗಳು ಖರಾಬ್ ಆಗ್ಬಿಡ್ತಾವ. ಅದಕ್ಕೆ ನಾವು ಎಷ್ಟು ಡಿಸ್ಟೆನ್ಸ್ ದೂರ ಇಡ್ತೀವಿ ಅಷ್ಟು ನಮಗೆ ಇಳುವರಿ ಹೆಚ್ಚಿಗೆ ಬರ್ತದ. ಎರಡನೇದು ನಾವು ಹಾರ್ವೆಸ್ಟಿಂಗ್ ಮಾಡಕ್ ತೊಂದರೆ ಆಗಂಗಿಲ್ಲ, ಸ್ಪ್ರೇ ಮಾಡಕ್ಕೂ ಕೂಡ ತೊಂದರೆ ಆಗಂಗಿಲ್ಲ. ಅಂದ್ರೆ ಎಲ್ಲಾ ಕೆಲಸಗಳನ್ನು ಸರಳವಾಗಿ ಆಗುತ್ತೆ ಸರ್. ಈಗಿರುವಂತಹ ತಳಿಗಳು ಯಾವ ನಿಮ್ಮಲ್ಲಿ? ಶಿರಡಿ ರೋಸ್, ಶಿರಡಿ ಗುಲಾಬಿ ಇದೆ ಸರ್ ನನ್ನ ಹತ್ರ, ಶಿರಡಿ ಗುಲಾಬಿ ಒಂದು 3 ವರ್ಷ. ಮತ್ತೆ ಬೇರೆ ಯಾವ್ದಾವ? ಪನೀರ್ ತಳಿ ಇದೆ ಸರ್ ನನ್ನ ಹತ್ರ, ಪನೀರ್ ಗುಲಾಬಿ ಇದೆ, ಮತ್ತಂದ್ರೆ ಬುಲೆಟ್ ಗುಲಾಬಿ ಇದೆ. ಇನ್ನೊಂದೇನಪ್ಪ ಅಂದ್ರೆ ಶಿರಡಿ ಒಳಗೆ ಸ್ವಲ್ಪ ಡಿಸ್ಟೆನ್ಸ್ ದೂರ ಮಾಡಿ ಸಲುವಾಗ ಎಂಟರ್ ಕ್ರಾಪ್ನಾಗ ಸರ್ ಚೆಂಡು ಹೂವು ಇದೆ ಸರ್, ಒಂದ್ ಸ್ವಲ್ಪ ಇಷ್ಟು ಚೆಂಡು ಇದೆ. ಅದರಲ್ಲಿ ತರಕಾರಿನು ತಕೊಳ್ತೀವಿ ಸರ್, ಅಂದ್ರೆ ಮಿಶ್ರ ಬೆಳೆ ಟೈಪ್. ಯಾಕಂತಂದ್ರೆ ನಮಗೆ ಸ್ಪೇಸ್ ಕಡಿಮೆ ಇದೆ ಸಲುವಾಗಿ ಅದರಲ್ಲಿ ನಾವು ಮಿಶ್ರ ಬೆಳೆ ಟೈಪ್ ಮಾಡ್ಕೋತೀವಿ ಸರ್. ಹೌದಾ? ಗುಲಾಬಿ ಒಳಗೆ ಯಾವ್ಯಾವ ಬಣ್ಣದ ಗುಲಾಬಿಗಳಾವ ಸರ್? ಗುಲಾಬಿನಾಗ ಇದ್ದಿದ್ದು ನಮ್ಮ ಹತ್ರ ಒಂದೇ ವೆರೈಟಿ, ಒಂದೇ ವೆರೈಟಿ. ಇವಾಗ ನಾವು ಒಂದೇ ಚೂಸ್ ಮಾಡಿದ್ರು, ಬೇರೆ ಬೇರೆ ಬಣ್ಣದ ನೀವು ಸರ್ ಹಾಕಿಲ್ಲ ಸರ್? ಅದು ಬಟನ್ ಗುಲಾಬಿ ಅಂತ ಇರ್ತದೆ ಸರ್ ಆರೆಂಜ್ ಕಲರ್ದು, ಅದು ಹಾಕ್ಲಿಲ್ಲ ನಾವು, ಇದು ಒಂದೇ ಕೆಂಪ್ ಕಲರ್ದೇ ಇದು ಆಗ್ಬಿಟ್ಟಿವಿ ಸರ್. ಯಾಕಂದ್ರೆ ಇಲ್ಲಿ ಮಾರ್ಕೆಟಿಂಗ್ ನಮ್ಮಲ್ಲಿ ಯಾವ್ದು ಮಾರ್ಕೆಟಿಂಗ್ ಆಗ್ತದೆ ಅದನ್ನ ನೋಡೇ ನಾವು ಅದನ್ನ ಮಾಡ್ಕೋಬೇಕು. ಹೌದಾ? ಹೌದು ಸರ್. ಇಲ್ಲಿ ಮತ್ತೆ ನೀವು ಹೇಳದಂಗ ಶಿರಡಿ ಗುಲಾಬಿಗೆ ಬಹಳ ಡಿಮ್ಯಾಂಡ್ ಅದಂತೀರಿ? ಇದೆ ಸರ್, ಇಲ್ಲಿ ಶಿರಡಿ ಗುಲಾಬಿಗೆ ಬಹಳ ಡಿಮ್ಯಾಂಡ್ ಇದೆ ಸರ್, ಇವಾಗ ಹೆಚ್ಚಿಗೆ ಬೇಡಿಕೆ ಆಗ್ತಾ ಇದೆ. ಶಿರಡಿ ಗುಲಾಬಿಯಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ ಟ್ರಿಪ್ಸ್, ಮೈಸ್, ಇವು ಸ್ವಲ್ಪ ಡಿಸೀಸ್ಗಳು ಹೆಚ್ಚಿಗೆ ಬರ್ತಾವ ಸರ್. ಹೌದಾ? ಹಾ ಸರ್, ಡಿಸೀಸ್ಗಳು ಹೆಚ್ಚಿಗೆ ಬರ್ತಾವ ಸರ್ ಇದರಲ್ಲಿ. ಮತ್ತೆ ಅದನ್ನ ಹೆಂಗ್ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಸರ್? ಅದನ್ನ ಏನ್ರೇ ಡಿಸೀಸ್ ಗಳು ಬಂದವಪ್ಪ ಅಂತಂದ್ರೆ ನಾವು ಇಲ್ಲಿ ಕಿವಿಕಿಗೆ ಫೋನ್ ಹಚ್ತೀವಿ. ನಮ್ದೇನ್ ಮಾರ್ಗದರ್ಶನ ಇವರದ್ರಿ ವಾಸುದೇವ್ ನಾಯಕ್ ಅವ್ರಿ, ಅವ್ರಿಗೆ ಫೋನ್ ಮಾಡ್ಕೇಶನ್ ಕೇಳ್ಬಿಡ್ತೀವಿ ಸರ್, ಹಿಂಗಿಂಗ್ ಹಿಂಗ ಆಗಕತ್ತೆ ಸರ್, ಈಗ ಯಾಕೋ ಹಿಂಗ ಏನು ಕಾಣಕತ್ತೇವೆ, ಇಲ್ಲಾದ್ರೆ ಮಗ್ಗಿ ಇದು ಆಗಕತ್ತ ಅಂತ ಹೇಳ್ಬಿಟ್ಟಾಗ ನಮ್ಮ ವಾಸುದೇವ ನಾಯಕರು ಅದಕ್ಕೆ ಏನ್ ಮಾಡ್ಬೇಕನ್ನೋದು ಗೈಡೆನ್ಸ್ ಮಾಡ್ತಾರೆ ಸರ್. ಅಂದ್ರೆ ಇದನ್ನ ಇಷ್ಟಿಷ್ಟು ಸ್ಪ್ರೇ ಮಾಡಿ ಅಂತ ಅವ್ರು ಹೇಳ್ತಾರೆ ಸರ್. ಅವ್ರು ಹೇಳಿದ ಮಾರ್ಗದರ್ಶನ ನಿಂತೇ ನಾವು ಮುಂದಕ್ಕೆ ಓರಿತಾ ಇದೀವಿ ಸರ್. ಅಂದ್ರೆ ಅವ್ರ ಸಂಪರ್ಕನೇ ಇದ್ದೀವಿ ಸರ್. ವಿಜ್ಞಾನಿಗಳು ಆಯ್ತು, ಅಧಿಕಾರಿಗಳಾಯ್ತು. ಹೌದು ಸರ್. ತೋಟಗಾರಿಕಾ ಇಲಾಖೆಯಿಂದ ಏನಾದ್ರು ನೀವು ಸಹಕಾರ ತಗೊಂಡಿದ್ದೀರಿ? ಕೊಟ್ಟಿದ್ದಾರೆ ಸರ್. ತೋಟಗಾರಿಕಾ ಇಲಾಖೆಯಲ್ಲಿ ನನಗೆ ಒಂದು ಟ್ರ್ಯಾಕ್ಟರ್ ತಗೊಂಡಿದ್ದೀನಿ, ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಮತ್ತೆ ಕೃಷಿ ಪಂಡಿತ್ ಅಂತ ಕಿಶನ್ ಒಂದು 10,000 ರೂಪಾಯಿ ಸಹಾಯಧನನು ಮಾಡಿದ್ದಾರೆ ಸರ್. ಇನ್ನ ಎರಡನೇದೇನಪ್ಪ ಅಂತಂದ್ರೆ ನಮ್ಗೆ ಪ್ರಗತಿಪೂರ್ವ ರೈತ ಅಂತ ಪುರಸ್ಕಾರ ಇದು ಕೊಟ್ಟರು ಸರ್. ಮತ್ತು ನಮ್ದು ವಿಜಯ ಕರ್ನಾಟಕದವ್ರನ್ನ ಸೂಪರ್ ಸ್ಟಾರ್ ಫಾರ್ಮರ್ಸ್ ಅಂತ ಅವರು ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್. ಮತ್ತೆ ನಮ್ದು ಜಯ ಕರ್ನಾಟಕದವ್ರನ್ನ ಅವರು ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್. ಸಂತೋಷ, ಇಂಥ ಒಂದು ಪುರಸ್ಕಾರಗಳಿಂದ ನಿಮ್ಮ ಒಂದು ಹುಮ್ಮಸ್ಸಿನ ಜಾಸ್ತಿ ಹೌದು ಹೆಚ್ಚಿಗೆ ಆಗ್ತಾ ಇದೆ ಸರ್. ನಮಗ್ ಫಸ್ಟ್ ಗೆ ಏನಿತ್ತು ಸರ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ಇನ್ನೊಬ್ರು ಏನ್ ಮಾಡ್ತಿದ್ದಂದ್ರ ಜಾಬ್ ಮಾಡ್ಕೇಶಿಂದವರು ಎರಡು ಪಟ್ಟು ಹಣವನ್ನು ಕಳಿಸ್ತಿದ್ರು. ಎರಡು ಪಟ್ಟು ಅಂದ್ರೆ ಸರ್ ಮೈನದ್ ಮಾಡಿ ಕಳಿಸ್ತಿದ್ರು. ಬಟ್ ನಮಗ ಮೊದಲನೇದಾಗಿ ತೆಲುಗು ಎಜುಕೇಶನ್ ಹತ್ತಲಿಲ್ಲ. ಈಗ ನಮಗ ಅನ್ಸುತ್ತೆ ಅವ್ರು ಏನ್ ಮಾಡ್ತಿದ್ರು, ಯಾವ್ದ್ರೆ ಟ್ರಾಫಿ ತರದ ಅಲ್ಲಿ ಯಾವ್ದ್ರ ತರದ ನೋಡು ಅವ್ರಿಗೆ ಒಂದು ಮೆಡಲ್ ಕೊಡ್ತಿದ್ರ, ನಮ್ ತಲೆ ಒಂದೇ ಇರ್ತಿತ್ತು, ಯಾಕಪ್ಪ ನಾವು ಓದ್ರೆ ನಮಗೂ ಬರ್ತಿತ್ತು, ಈಗ ನಾವು ಏನ್ ಮಾಡ್ಬೇಕು ಅಂತ ತಿಳಿತು. ನಮ್ ತಲೆಗ ಅದು ಹೊಳೆದ್ರಲ್ಲಿಂತ ಈಗ ನಮಗೇನ ಅನ್ಸುತ್ತೆ, ನಾವು ಒಕ್ಕಲ್ತನ ಮಾಡ್ತೀವಿ ಅಂತಂದ್ರೆ ನಾವು ಒಕ್ಕಲ್ತನದೊಳಗೆ ಏನಾದ್ರೂ ಮಾಡಿ ತೋರಿಸ್ಬೇಕಂತ ಒಂದು ಗುರಿ ಇಟ್ಟುಕೊಂಡು ಇದನ್ನ ಉದ್ಯೋಗಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಮೊದಲಿಗೆ ನಾನು ನೋಡಿ ಸರ್, 2016-17 ಸರ್ ನಾನು ಕೋಳಿ ಸಾಕಾಣಿಕೆ ಮಾಡ್ತಿದ್ದೆ ಸರ್. ಕೋಳಿ ಸಾಕಾಣಿಕೆ ಮಾಡಿದೆ ಸರ್. ಕೋಳಿ ಸಾಕಾಣಿಕೆ ಒಳಗ ಅಸಿಲ್ ಕ್ರಾಸ್ ಮಾಡಿದೆ, BV380 ಮಾಡಿದೆ, ಮತ್ತಂದ್ರೆ ಫ್ಯಾನ್ಸಿ ಮಾಡಿದೆ, ಮತ್ತಂದ್ರೆ ಫೈಟರ್ ಅಂತ ಇರ್ತಾವ ಸರ್. ಈ ಕೋಳಿಗಳು ಮಾಡ್ಕೊಂಡು ಮತ್ತಂದ್ರೆ ಕಡಕ್ನಾಥ್ ಮಾಡಿದೆ ಸರ್. ನಾನು ಕಡಕ್ನಾಥ್ 2019 ಒಳಗ ಸರ್ ಗುಲ್ಬರ್ಗಕ್ಕೆ ಫಸ್ಟ್ ನಾನೇ ತಂದಿದ್ದೆ. ಒಂದ್ 40 ಬ್ಯಾಚ್ ತಂದಕೇಶನ್ ಸರ್, 40 ಎರಡ್ ಬ್ಯಾಚ್ ತಂದಕೇಶನ್ 1.5 ಲಕ್ಷ ರೂಪಾಯಿ ನಾನು ಅದ್ರಲ್ಲಿ ಆದಾಯ ಮಾಡಿದ್ದೆ ಸರ್. ಟೆರಿಸ್ ಮ್ಯಾಗ ಮಾಡಿದ್ದೆ ಸರ್. ನಾನು ಎರಡನೇದ ಅದು ಆದ್ಬಳಕ ರಾಬಿಟ್ ಮಾಡಿದೆ ಸರ್. ರಾಬಿಟ್ ಸಾಕಾಣಿಕೆ ಮಾಡಿದೆ, ಮೊಲ ಸಾಕಾಣಿಕೆ ಮಾಡಿದೆ ಸರ್. ಬಟ್ ಮೊಲ ಸಾಕಾಣಿಕೆ ಒಳಗೆ ಸ್ವಲ್ಪ ತೊಂದರೆ ಆಯ್ತು ಸರ್. ಇಲ್ಲಿ ಮಾರ್ಕೆಟಿಂಗ್ ಆಗ್ಲಿಲ್ಲ, ಮಾರ್ಕೆಟಿಂಗ್ ಆಲರ್ ಬಿಟ್ಟು ಈಗ ಅದನ್ನು ಬಿಟ್ಬಿಟ್ಟೆ ಸರ್. ನಾನು ಗುಲಾಬಿಗೆ ನೀವು ನಮ್ಮ ಗುಲಾಬಿನೇ ಸಕ್ಸಸ್ ಅನ್ಸ ಸರ್. ಈಗ ಎಷ್ಟು ಜಮೀನು ನಿಮ್ದು ಸರ್? ನಮ್ದು 3 ಎಕರೆ 2 ನೀರಾವರಿ ಸೌಲಭ್ಯ ಅದ ಇದೆ ಸರ್. ಆದ್ರೆ ನೀರಾವರಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಸರ್, ನೀರಾವರಿ ಇಲ್ಲ. ನೀರಾವರಿ ಅಂತ ಬೋರ್ ಅದ ಸರ್? ನನ್ನ ಹತ್ರ ಬಾವಿ ಇದೆ ಸರ್. ಅಡ್ಡಿ ಇಲ್ಲ ಅಂದ್ರೆ ಬಾವಿಯೊಳಗೆ ನೀರ್ ಎಷ್ಟದ ಅನ್ನೋದು ಗೊತ್ತಾಗ್ತದೆ ನಿಮಗೆ ಸರ್? ನೀರ್ ಹೆಚ್ಚಿಗಿದೆ ಸರ್. ದೇವ್ರಪುನೆಯಲ್ಲಿಂತ ನೀರ್ ಹೆಚ್ಚಿಗಿದೆ ಸರ್. ಬ್ಯಾಸಿಗೆ ಒಳಗದ ಏನು ತೊಂದರೆ ಇಲ್ಲ ಸರ್. ಇಲ್ಲಿ ತನಕ ಅಂತೂ ತೊಂದರೆ ಆಗ್ಲಿಲ್ಲ ಸರ್. ಈಗ ಮುಂದಿನ ಅಂತೂ ಹೇಳಕ್ ಬರಂಗಿಲ್ಲ. ಅಡ್ಡಿ ಇಲ್ಲ. ಈಗ 8 ವರ್ಷಗಳಲ್ಲಿ ಏನು ಯಾವ ರೀತಿಯಾದಂತ ಒಂದು ಆದಾಯ ತಗೊಂಡಿರಿ? ಎಷ್ಟು ಹೂಗಳು ಬರ್ತಿದ್ವು? ಹೆಂಗ್ ಮಾರಾಟ ಮಾಡ್ತಾ ಇದ್ದೀರಿ? ಮಾರ್ಕೆಟ್ ಹೆಂಗ್, ಡಿಮ್ಯಾಂಡ್ ಹೆಂಗಿದೆ? ಯಾವ್ಯಾವ ಸಮಯದೊಳಗೆ ನಿಮಗೆ ಹೆಚ್ಚಿಗೆ ಹೋಗ್ತಾವ? ಯಾವ ಸಮಯದೊಳಗೆ ಕಡಿಮೆ ಇರ್ತದಂತೀರಿ ಸರ್? ಈ ಆದಾಯನಕ್ಕೇನು ಸರ್ ನೋಡ್ರಿ, ಮೊದಲು 8 ವರ್ಷ ನಿಂತ ನಾವು ಮಾಡ್ಕೋತ ಬರ್ತಾ ಇದೀವಿ. ಅವಾಗ 8 ವರ್ಷದ ಹಿಂದಕ್ಕೆ ಹೆಂಗಿತ್ತು ಅಂದ್ರೆ ಸರ್, ಹೂವು ಬೆಳೆಸರು ಕಡಿಮೆ ಜನ ಇದ್ದಿದ್ರು. ಇಲ್ಲ ಸರ್, ಇವಾಗ ಹೆಚ್ಚಿಗಾಗಿದ್ರೆ ಸರ್. ಅವಾಗ ಬೆಳೆಸೋರು ಕಡಿಮೆ ಜನ ಇದ್ದಿದ್ರು, ಅವಾಗ ಬೇಡಿಕೆ ಹೆಚ್ಚಿಗಿತ್ತು. ಅಂದ್ರೆ ಹೂವಿಂದು ಹೆಂಗಂದ್ರೆ ಹಚ್ಚೋರು ಹೂವು ಕಡಿಮೆ ಇದ್ದಿದ್ರು, ಯೂಸ್ ಮಾಡೋರು ಬಹಳ ಮಂದಿ ಇದ್ದಿದ್ರು. ಅವಾಗ ಅದಕ್ಕೆ ರೇಟ್ ಇತ್ತು ಸರ್. ಇವಾಗ ಬೆಳೆಸೋರು ಹೆಚ್ಚಿಗೆ ಬಂದಿದ್ದಾರೆ, ಖರೀದಿ ಮಾಡೋರು ಕಡಿಮೆ ಆಗ್ಬಿಟ್ರೆ ಸರ್. ಹಂಗಾಗಿ ಸ್ವಲ್ಪ ಇದರಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಇವಾಗ ರೇಟ್ಗಳು ಕಡಿಮೆ ಆಗ್ತಾ ಇದೆ ಸರ್. ಸಮರ್ ತಿಂಗಳ ಒಳಗೆ ಹೆಂಗಾಗ್ತದೆ ಸರ್ ಅಂದ್ರೆ, ಏನು ನೀವು ಸ್ಪ್ರೇ ಮಾಡ್ಲಿಲ್ಲಪ್ಪ ಅಂದ್ರೂ ಹೂಗಳು ಸ್ವಲ್ಪ ಚೆನ್ನಾಗಿ ಬರ್ತವೆ, ಹೆಚ್ಚಿಗೆ ಬರ್ತಾವ. ಬಟ್ ಈ ದಿನದಾಗ ರೇಟ್ ಇರಂಗಿಲ್ಲ ಸರ್. 8 ವರ್ಷದಿಂದ ಶ್ರಾವಣ್ಯಾಗ ಬಹಳ ಕಾಸ್ಟ್ಲಿ ಹೋಗ್ತಿದ್ದೋ, ಇವಾಗ ಏನಿಲ್ಲ ಸರ್, 40-30 ರೂಪಾಯಿ ಕೆಜಿ ಸಾಧಾರಣವಾಗಿ ಹೋಗ್ತಾ ಇದೆ ಸರ್. ಅವಾಗ ಹೂವು ಬೆಳೆಸೋರು ಕಡಿಮೆ ಇದ್ದಿದ್ರು, ಅವಾಗ 120-150 ರೂಪಾಯಿ ಕೆಜಿ ತನಕ ಹೋಗ್ಯದ ಸರ್. ಅವಾಗ ಅಂದ್ರೆ ಕೆಜಿ ಮೇಲೆ ಲೆಕ್ಕ, ಕೆಜಿ ಮ್ಯಾಗ ಲೆಕ್ಕ ಸರ್. ಕೆಜಿ ಲೆಕ್ಕ ಮ್ಯಾಗ ಹೋಗ್ತದೆ ಸರ್. ಅಂದ್ರೆ ಒಂದು ಹೂವಿಗೆ ಎಷ್ಟು ಒಂದು ಲೆಕ್ಕ ಆಗ್ತದೆ ಸರ್? ಸಾಮಾನ್ಯವಾಗಿ ಈಗ ಗುಲಾಬಿ ಅಂತ ಅಂದ್ಕೊಳ್ಳಿ, ಒಂದೊಂದು ಹೂ ಮಾರಾಟ ಮಾಡೋದನ್ನು ನೋಡ್ತಾ ಇದ್ದೀವಿ. ಸಿಂಗಲ್ ಮಾರಾಟ ಮಾಡೋದು ಅದು ಟಾಪ್ ಸೀಕ್ರೆಟ್ ಸರ್. ಅದು ನಾವೇನ್ ಬೆಳೆಸಂಗಿಲ್ಲ ಸರ್. ಯಾಕಂದ್ರೆ ಗ್ರೀನ್ ಹೌಸ್ ಪಾಲಿಯೋಸ್ ಬೇಕು ಅದಕ್ಕೆ ಸರ್. ಅದು ಪಾಲಿಯೋಸ್ ಯಾಕಂದ್ರೆ ಇಳುವರಿ ಹೆಚ್ಚಿಗೆ ಬರಂಗಿಲ್ಲ ಅಂತ ನಾವು ಅದು ಮಾಡಂಗಿಲ್ಲ. ಇವಾಗ ನಾವು ಮಾಡ್ತಾ ಇರೋದು ಶಿರಡಿ ಗುಲಾಬಿ ಏನಿದೆ ಸರ್, ಅಂದ್ರೆ ಒಂದ್ ಕೆಜಿಗೆ ಮಿನಿಮಮ್ 100-150 ಪೀಸ್ಗಳು ಒಳಗ್ ವೇಟ್ ಆಗ್ತದೆ ಸರ್. ಪನೀರ್ ಗುಲಾಬಿ ಅಂದ್ರೆ ಒಂದ್ 200 ಗುಲಾಬಿ ಹೂ ಬರ್ಬಹುದು. ಮಾರಾಟ ಎಲ್ಲಿ ಆಗ್ತದೆ ನಮ್ಮ ಕಲಬುರಗಿ ಒಳಗೆ? ಇಲ್ಲಿ ಕಲಬುರಗಿ ಒಳಗೆ ಇಲ್ಲಿ ಗಣೇಶ ಮಂದಿರ ಹತ್ರ ಹೋಲ್ಸೇಲ್ಗಳು ಇದೆ ಸರ್. ಇಲ್ಲೇ ಮಾರಾಟ ಆಗ್ತದೆ ಸರ್, ಪೂರಾ ಇಲ್ಲೇ ಸೆಲ್ ಆಗ್ತದೆ. ಇಲ್ಲಿಂದ ಏನಿದ್ದ ಪಾರ್ಸೆಲ್ಗಳು ಹೋಗ್ಬಿಡ್ತಾವ. ಯಾವಾಗ ಯಾವಾಗ ಹೋಯ್ತಿರಿ ಮಾರ್ಕೆಟ್ಗೆ ನೀವು ಸರ್? ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ ಹೊಲಕ್ಕೆ. 6-8 ಗಂಟೆವರೆಗೆ ನಾವು ಪೂರಾ ಹೂವನ್ನು ಕಡಿಯೋದು ಮಾಡ್ತೀವಿ, ಹಾರ್ವೆಸ್ಟಿಂಗ್ ಮಾಡ್ತೀವಿ. 8 ಗಂಟೆಗೆ 8:00 ಇಲ್ಲಿ ಮಾರ್ಕೆಟ್ ಬಂದೇವ ಅಂತಂದ್ರೆ 9:00 ತನಕ ನಮ್ಮ ಮಾಲೆಲ್ಲ ಮಾರಾಟ ಆಗುತ್ತೆ. ಒಂದು ದಿವಸಕ್ಕೆ ಅಂದಾಜು ಎಷ್ಟು ನೀವು ಗುಲಾಬಿ ಹೂ ತಗೊಂಡು ಹೋಗ್ತೀರಿ ಮಾರ್ಕೆಟಿಂಗ್ ಸರ್? ಒಂದು ದಿವಸಕ್ಕೆ ಅನ್ನಕೇನು ಸರ್, ಯಾವಾಗ ಹೆಚ್ಚಿಗೆ ಬರ್ತದೆ ಯಾವಾಗ ಕಡಿಮೆ ಬರ್ತದೆ ಅಂದಾಜು ಸರಾಸರಿ ಸರ್ ಒಂದು 30 ಕೆಜಿ ಇಟ್ಕೊಳ್ಳಿ. 30 ಕೆಜಿ 30 ಕೆಜಿ ಒಂದ್ ದಿವಸಕ್ಕೆ ಒಂದೊಂದ್ಸಲ 1 ಕ್ವಿಂಟಲ್ ತನ ಬರುತ್ತೆ ಸರ್. ಇವಾಗ 1 ಕ್ವಿಂಟಲ್ ಬರ್ತಾ ಇದೆ ಸರ್, ಇಲ್ಲ ಅಂತ ಅನ್ನತ್ತಲ್ಲ. ಬಟ್ ಒಂದೊಂದ್ಸಲ ಕಡಿಮೆನೂ ಬರುತ್ತೆ. ಬಟ್ ಕಡಿಮೆ ಬಂದಿದೆ ಬೆಟ್ರೆ ಸರ್, ಕಡಿಮೆ ಬಂದಾಗ ರೇಟ್ ಇರುತ್ತೆ. ಹೆಚ್ಚಿಗೆ ಬಂದಾಗ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ಪೇಮೆಂಟ್ ಅದೆಲ್ಲ ಆಗಿಂದಾಗ ಅವಾಗಿಂದ ಅವಾಗ ಪೇಮೆಂಟ್ ಆಗ್ತದೆ ಸರ್, ಡೇ ಬೈ ಡೇ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಅದೇನು ತೊಂದರೆ ಆಗಂಗಿಲ್ಲ? ಇಲ್ಲ ಸರ್, ತೊಂದರೆ ಏನಾಗುತ್ತೆ. ನೀವು ಹೋಗುದು ಬರುದು ಆಮೇಲೆ ಗುಲಾಬಿ ಹೂಗಳನ್ನ ಕೀಳೋದು ಇವೆಲ್ಲ ಕೆಲಸಗಳು ಮುಂಜಾನೆ ಆಗ್ಬಿಡುತ್ತೆ. ಬೆಳಗ್ಗೆ ಹೊಲಕ್ಕೆ ಹೋಗೋದು ಹೂವ ಕೀಳೋದು ಎಲ್ಲ ಬೆಳಗ್ಗೆ ಆಗ್ಬಿಡ್ತದೆ ಸರ್. ಮಾರ್ಕೆಟ್ ಹೋಗಿಸಿಂದ ಅದು ಅಷ್ಟು ಮಾರಾಟ ಮಾಡ್ತೀವಿ, ಮತ್ತೆ ರಿಟರ್ನ್ ಮನೆಗೆ ಬರಬೇಕು, ಮತ್ತೆ ಅದೇ ನೀರ್ ಬಿಡಬೇಕು, ಇಲ್ಲ ಸ್ಪ್ರೇ ಮಾಡೋದಿತ್ತು ಸ್ಪ್ರೇ ಮಾಡ್ಬೇಕು, ಅದು ಮುಂದಿನ ಕೆಲಸಗಳು ನೋಡ್ಕೋತಿರ್ತದೆ. ಅಡ್ಡಿಲ್ಲ, ಈಗ ಕಲಬುರಗಿ ಒಂದನೇನು ಮಾರ್ಕೆಟ್ ಅಥವಾ ಬೇರೆ ಕಡೆನು ನೀವು ವಿಚಾರ ಮಾಡ್ತಾ ಇದ್ರಿ ಸರ್? ಸದ್ಯಕ್ಕೆ ಇಲ್ಲೇ ಕಲಬುರಗಿಯೊಳಗೆ ಸೇಲ್ ಆಗ್ತಾ ಇದೆ ಸರ್. ಕೆಲವೊಬ್ರು ಕಸ್ಟಮರ್ ಫೋನ್ ಮಾಡ್ತಾರೆ ಸರ್, ನಮಗ್ ಪಾರ್ಸಲ್ ಹಾಕ್ತಿರೇನಪ್ಪ ಅಂತ ಕಿಶಿಂದ. ಅಕಸ್ಮಾತ್ ಅವ್ರಿಗೆ ಬಸ್ಸಿಂದ ಅನುಕೂಲ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ನಾವು ಹಾಕ್ತೀವಿ ಸರ್. ಬಸ್ಸಿನ ಅನುಕೂಲ ಐತೆ ಅಂತಂದ್ರಲ್ರಿ ಸರ್, ಇವಾಗ ಎಕ್ಸಾಂಪಲ್ ರಾಯಚೂರ್ಗೆ ಹೋಗ್ತದೆ ಸರ್, ಶಿವಡಮ್ಗೆ ಹೋಗ್ತದೆ, ಮತ್ತಂದ್ರೆ ಇಲ್ಲಿ ಬಸ್ಸು ಕಲ್ಯಾಣಕ್ಕೆ ಹೋಗ್ತದೆ ಸರ್, ಶಾಪುರ್ಗೆ ಹೋಗ್ತದ್ರಿ. ಇವಾಗ ಸದ್ಯಕ್ಕಂತಂದ್ರೆ 5-6 ಊರಿಗೆ ಹೋಗ್ತದೆ ಸರ್, ಇವಾಗ ಶಹಾಬಾದ್ವಾಡಿಗೂ ಹೋಗ್ತದೆ ಸರ್, ಹಾಕ್ತಾ ಇದೀವಿ. ಅಂದ್ರೆ ಬಸ್ಸಿಂದ ಅನುಕೂಲ ಇರಬೇಕು, ಅವರಿಗೆ ನಮ್ಗೆ ಹೊಂದಾಣಿಕೆ ಐತಂತಂದ್ರೆ ಪಾರ್ಸಲ್ ಕೂಡ ಹಾಕ್ತಾ ಇದೀವಿ ಸರ್. ಅಡ್ಡಿ ಇಲ್ಲ, ಪಾರ್ಸಲ್ ಹಾಕ್ತೀರಿ, ಅದ್ರದ್ದು ಪೇಮೆಂಟ್ ಹೆಂಗ? ಅವ್ರು ಮೊದ್ಲ ಅಡ್ವಾನ್ಸ್ ಆಗಿ ಮಾಡ್ತಾರ ಪೇಮೆಂಟ್ ಅಥವಾ ಮಾಲ್ ಹೋದ್ಮೇಲೆ ಮಾಡ್ತಾರ? ಸರ್, ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ಅಲ್ರಿ, ಆಸಾಮಿಗಳ್ದು ಅವ್ರ ಭರೋಸೆ ಇದ್ದಿತ್ತಪ್ಪ ಅಂತಂದ್ರೆ ಅವ್ರು ಪೈಲಾ ಮಾಲ್ ತಗೊಂಡು ಕೇಶಿಂದು ವಾರಕ್ಕೆ ಪೇಮೆಂಟ್ ಮಾಡ್ತಿದ್ರು. ಇವಾಗೆಲ್ಲ ಫೋನ್ ಪೇ ಆಗೋದ್ರಲ್ಲಿಂದ ಅವ್ರ ಏನ್ ಮಾಡಕತ್ತಾರ ಅಂದ್ರೆ, ಅವ್ರ ಆ ಕಡೆಯಿಂದ ಫೋನ್ ಪೇ ಮಾಡ್ತಾರೆ ಸರ್, ನಾವು ಈ ಕಡೆಯಿಂದ ಮಾಲ್ ಕಳಿಸ್ಬಿಡ್ತಾ ಇದೀವಿ. ಇವಾಗೇನ್ ತೊಂದ್ರೆ ಆಗ್ತಾ ಇಲ್ಲ ಸರ್ ದುಡ್ಡಿನ ಸರ್, ಸರಳ ಆಗ್ಯದ ಪೇಮೆಂಟ್ ಸರಳ ಆಗ್ಯದ. ಕಳಿಸೋದು ಏನು ತೊಂದ್ರೆ ಇಲ್ಲ, ಕಳಿಸೋದೇನು ತೊಂದ್ರೆ ಇಲ್ಲ ಸರ್. ಯಾವಾಗಾದ್ರೂ ಬಸ್ ಮಿಸ್ ಆದ್ರೆ ಇಷ್ಟೇ ಸರ್, ಸ್ವಲ್ಪ ಇಲ್ಲಾಂದ್ರೆ ಸಾಕಷ್ಟುಗಳು. ಅಲ್ಲ ಸರ್, ಟೈಮಿಂಗ್ ಮೇಂಟೈನ್ ಮಾಡ್ಬೇಕಲ್ಲ ಸರ್, ಮೇನ್ ಟೈಮಿಂಗ್. ಯಾಕಂದ್ರೆ ಒಂದೊಂದು ಊರಿಗೆ ಏನಾಗ್ತದೆ ಸರ್, ಒಂದೇ ಸಲ ಒಂದ್ ಬಸ್ ಹೋಗ್ಬಿಡ್ತದ, ಆಮೇಲೆ ಲೇಟ್ ಆಗಿ ಬರ್ತದ, ಒಂದ್ ತಾಸಿಗೆ ಒಂದ್ ಏನ್ ಇರ್ತಲ್ಲ ಸರ್, ಅಲ್ಲೇನ್ ತೊಂದ್ರೆ ಆಗಂಗಿಲ್ಲ. ಅಡ್ಡಿ ಇಲ್ಲ, ಈಗ ಬೇರೆ ಟ್ರೈನ್ ಮುಖಾಂತರ ಕಳಿಸುವಂತದ್ದು ಏನರೇ ಅದನ್ನ ಸರ್? ಟ್ರೈನ್ ಮುಖಾಂತರ ಒಂದ್ ರಾಯಚೂರ್ಗೆ ಒಂದೇ ಕಳಿಸ್ತೀವಿ ಸರ್. ಮತ್ತೆ ಶಹಾಬಾದ್ ವಾಡಿ ಅವು ಟ್ರೈನ್ ಮುಖಾಂತರ ಯಾದಗಿರಿ? ಇಲ್ಲ ಸರ್, ಅವು ಕಳ್ಸಂಗಿಲ್ಲ. ನಾವು ಬಸ್ಸಿನ ಮುಖಾಂತರ ವಿತ್ ಕ್ರೋಸರ್ ಮುಖಾಂತರನೇ ಕಳಿಸ್ತೀವಿ. ಈ ಕಡೆ ಸೋಲಾಪುರ್ಕದ ಏನ್ ಕಳಿಸೋದಿಲ್ಲ ನೀವು? ಸೋಲಾಪುರ್ಕ ಕಳಿಸ್ತೀವಿ ಸರ್. ಸೋಲಾಪುರ್ಕಲಿಂದ ಹೆಚ್ಚಿಗೆ ಏನ್ ಬೇಡಿಕೆ ಬರ್ತಾ ಇಲ್ಲ ಸರ್, ಹೈದರಾಬಾದ್ ನಿಂತ ಬರ್ತಾ ಇದೆ. ಹೈದರಾಬಾದ್ ಕಳಿಸ್ತೀವಿ ಸರ್. ಹೈದರಾಬಾದ್ ಇಲ್ಲಿನ ಚೆಂಡು ಹೂವಗಳು, ಮತ್ತಂತಂದ್ರೆ ನಮ್ ಗುಲಾಬಿ ಹೂವುಗಳು ಇಲ್ಲಿಂದ ಹೈದರಾಬಾದ್ ಕಳಿಸ್ತೀವಿ ಸರ್ ಒಂದೊಂದ್ಸಲ. ಮತ್ತಂದ್ರೆ ದೀಪಾವಳಿ ಸೀಸನ್ ನಾಗ ಅಂತಂದ್ರೆ ಒಂದೊಂದ್ ಸಲ ಮುಂಬೈ ಕೂಡ ಕಳಿಸ್ತೀವಿ. ಮುಂಬೈ ಕೂಡ ಹೋಗ್ತಾ ಸರ್. ಅಂದ್ರೆ ಬೇರೆ ಬೇರೆ ಮಾರ್ಕೆಟ್ ನಿಮಗೆ ಟಚ್ ಟಚ್ ಒಳಗಿದ್ದೀವಿ ಸರ್. ನಿಮ್ ಜೊತೆಗೆ ಮತ್ತೆ ಯಾರಿದ್ದಾರೆ ಕೆಲಸಕ್ಕೆ? ನಮ್ ಜೊತೆಗೆ ಏನಕ್ಕೇನೆ ಸರ್, ನಮ್ಮ ಫ್ಯಾಮಿಲಿದವ್ರು ಎಲ್ಲರೂ ಕೆಲಸ ಮಾಡ್ತೀವಿ ಸರ್. ನಾನು ಒಕ್ಕಲ್ತನ ಮಾಡ್ತೀನಿ, ನಮ್ ತಂದೆಯವ್ರು ಒಕ್ಕಲ್ತನ ಮಾಡ್ತಾರೆ, ನಮ್ಮ ಅಣ್ಣವರು ಕೂಡ ಒಕ್ಕಲ್ತನ ಮಾಡ್ತಾರೆ, ನಮ್ ತಾಯಂದ್ರು ಅವ್ರು ಮೊದಲಿನ ಇರ್ತಾರೆ ಒಕ್ಕಲ್ತನ ಮಾಡ್ತಾರೆ, ಬಟ್ ಇವಾಗ್ನು ಒಕ್ಕಲ್ತನ ಮಾಡ್ತಾರೆ ಸರ್. ಈಗ ನಮ್ ಮಿಸಸ್, ನಮ್ಮ ಅಣ್ಣನ ಮಿಸಸ್ ಅವ್ರ ಹೌಸ್ ವೈಫ್ ಇದಾರೆ ಸರ್. ಅಂದ್ರೆ ಎಲ್ಲರೂ ಕೂಡಿಕೊಂಡೇ ಇದನ್ನ ಎಲ್ಲರೂ ಕೂಡಿ ಒಕ್ಕಲ್ತನ ಮಾಡ್ತೀವಿ ಸರ್. ಹೆಂಗ ಅನಿಸ್ತದ ಈ ಗುಲಾಬಿ ಏನು ಕೃಷಿ ಅದ, ಇದನ್ನ ಇನ್ನೂ ವಿಸ್ತಾರ ಮಾಡಬೇಕು ಅಂತ ಅನಿಸ್ತದ, ಅಥವಾ ಬೇರೆ ಬೇರೆ ಬೆಳೆಗಳನ್ನ ತಂದು ಮಿಶ್ರ ಬೇಸಾಯ ಮಾಡ್ಬೇಕಂತ ಅನಿಸ್ತದ? ಗುಲಾಬಿ ಬೆಳೆ ಚೆನ್ನಾಗಿದೆ ಸರ್. ಇವಾಗ ಹೆಂಗಿದೆ ಅಂದ್ರೆ ನಾವು ಒಂದ್ರ ಮ್ಯಾಗ ಅವಲಂಬನೆ ಮಾಡ್ಕೊಂತರು ನಡೆಯಲ್ಲ ಸರ್. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾವುದೇ ಬೆಳೆ ಮಾಡಿದ್ರು ಕೂಡ ಅದರಲ್ಲಿ ಮಿಶ್ರ ಬೆಳೆ ಟೈಪ್ ಮಾಡ್ಬೇಕು ನಾವು. ಯಾಕಪ್ಪ ಅಂತಂದ್ರೆ, ಇದು ಗುಲಾಬಿ ಹೂ ಹೆಂಗಿದೆಪ್ಪ ಅಂತಂದ್ರೆ ಡೇ ಬೈ ಡೇ ಬರುತ್ತೆ ಇಲ್ಲ ಅಂತಾನಲ್ಲ, ಯಾವಾಗ ರೇಟ್ ಇರುತ್ತೆ ಯಾವಾಗ ಇರಂಗಿಲ್ಲ. ಅದಕ್ಕಾಗಿ ಏನೋ ನಡ್ಬರ್ಕ್ ಅಕಸ್ಮಾತ್ ಫೇಸ್ ಉಳಿತಪ್ಪ ಅಂತಂದ್ರೆ, ಎಕ್ಸಾಂಪಲ್ ತರಕಾರಿ ಹಾಕೋಬೇಕು, ಮೆಂತಿ ಪಲ್ಯ ಅಲ್ಲಿ, ಕೊತ್ತಂಬರಿ ಅಲ್ಲಿ, ಚೌಳಿಕಾಯಿ ಅಲ್ಲಿ, ಬೆಂಡಿಕಾಯಿ ಅಲ್ಲಿ, ಮತ್ತಿದ್ರಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈಗ ಚೆಂಡು ಹೂವ ಇರುತ್ತೆ ಸರ್, ಈ ಗುಲಾಬಿ ಹೂವದೊಳಗ ಸ್ಪೇಸ್ ಇರ್ತಲ್ಲ ಸರ್, ಈ ಚೆಂಡು ಹೂವ ಹೆಂಗಿದೆ ಅಪ್ಪ ಅಂದ್ರೆ 4 ತಿಂಗಳ ಬೆಳೆ ಸರ್. ಈ ಗುಲಾಬಿ ಹೆಂಗಿದೆ ಅಂದ್ರೆ 10 ವರ್ಷದ ಬೆಳೆ. ಈ ಚೆಂಡು ಹೂವ 4 ತಿಂಗಳದ ಇರ್ತದೆ ಸರ್ ಒಳಗೆ ಎಂಟರ್ ಕ್ರಾಪ್. ಈ ಒಳಗೆ ಮಿಶ್ರ ಬೆಳೆ ಟೈಪ್ ತಕೊಂಡೇವಪ್ಪ ಅಂತಂದ್ರೆ ಹೊಂದಾಣಿಕೆ ಆಗ್ತದೆ ಸರ್, ಬಟ್ ಒಂದ್ರ ಮ್ಯಾಗೆ ಅವಲಂಬನೆ ಮಾಡಿದ್ರೆ ಆಗಂಗಿಲ್ಲ. ಈಗ ಅದೇ ತರ ನೀವು ಮಾಡ್ತಾ ಇದ್ದೀರಿ, ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರಿ, ಕಾಯಿಪಲ್ಯ ಬೆಳೀತಾ ಇದ್ರಿ? ಹೌದು ಸರ್. ಬೇರೆ ಹೂಗಳನ್ನು ಬೆಳೀತಾ ಇದ್ರಿ? ಬೆಳೀತಾ ಇದ್ದೀನಿ ಸರ್. ಹಣ್ಣಿನ ಗಿಡಗಳನ್ನು ಬೆಳೆದಿರಿ? ಹಣ್ಣಿನ ಗಿಡಗಳಿದೆ ಸರ್. ಹಣ್ಣಿನ ಗಿಡಗಳು ನನ್ನ ಹತ್ರ ಇಲ್ಲಿಲ್ಲ ಅಂದ್ರೆ ಒಂದು 20 ವೆರೈಟೀಸ್ಗಳು ಇದೆ ಸರ್. 20 ವೆರೈಟೀಸ್ ಯಾವಪ್ಪ ಅಂತಂದ್ರೆ, NMK ಗೋಲ್ಡ್ ಅದೆಲ್ಲ ಮನಿ ಸಲುವಾಗಿ ಯೂಸ್ ಮಾಡ್ತೇನೆ ಸರ್. NMK ಗೋಲ್ಡ್ ಚಿತಾಪ್ಲೆ ಇದೆ ಸರ್, ರೆಡ್ ಲೇಡಿ 786 ಪಪ್ಪಾಯ ಇದೆ, ಕಾಶ್ಮೀರ್ ಬೇರ್ ಅಂತ ಇರ್ತದೆ ಸರ್, ಗ್ರೀನ್ ಬೇರ್ ಅಂತ ಇರ್ತಲ್ಲ ಅದು ಬೆಳೆಸಿದೀನಿ, ಮತ್ತಂದ್ರೆ ಗಾವಾ ಬೆಳೆಸಿದೀನಿ. ಹಿಮಾಚಲ್ ಪ್ರದೇಶದಿಂದ ನಾನು ಒಂದು 3 ವೆರೈಟಿ ಯೂ ತಂದೇನಿ ಸರ್ ಆಪಲ್ಗಳು, ಒಂದ್ ಅನ್ನ ಆಪಲ್, ಒಂದ್ HRM, ಮತ್ತಂದ್ರೆ ಡಾಸೆಟ್ ಗೋಲ್ಡನ್ ಇದು ತಂದಿದೀನಿ, ಮತ್ತೆ ಅದರಲ್ಲಿ ಇನ್ನೊಂದು 3 ವೆರೈಟಿ ತಂದಿದ್ದೀನಿ ಸರ್. ಯಾವ ವೆರೈಟಿ ಅಪ್ಪ ಅಂತಂದ್ರೆ, ರೆಡ್ ಬ್ಯೂಟ್, ಸೆಂಟ್ ಬ್ಯೂಟ್, ಬ್ಲಾಕ್ ಬ್ಯೂಟ್ ಅಂತಿದೆ, ಹಿಮಾಚಲ್ ವೆರೈಟಿ. ಅವು ಕೂಡ ಹಚ್ಚಿದ್ದೀನಿ, ಅದ್ರ ಜೊತೆಲಿ ಡ್ರ್ಯಾಗನ್ ಫ್ರೂಟ್ ಹಚ್ಚಿದ್ದೀನಿ ಸರ್ ಮನೆ ಸಲುವಾಗಿ. ತೆಂಗಿನ ಸಸಿಗಳಿದೆ, ಇನ್ನೂಪ ಅಂತಂದ್ರೆ ಇದೆ ಸರ್ ಚೆರ್ರಿ ಇದೆ, ಮತ್ತಂದ್ರೆ ತೆಂಗು ಇದೆ, ಮಾವು ಇದೆ. ಇದ್ರ ಜೊತೆಯಲ್ಲಿ ಅಂದ್ರೆ ಒಂದ್ ವರ್ಷ ನಾನು ಸ್ಟ್ರಾಬೆರಿ ಕೂಡ ಇಲ್ಲಿ ಬೆಳೆಸಿ ನೋಡಿದೆ ಸರ್, ವಿತೌಟ್ ಮಲ್ಚಿಂಗ್ ಮಾಡಿ ನೋಡಿದೆ, ಬಟ್ ನಂಬರ್ 1 ರಿಸಲ್ಟ್ ಇದೆ ಸರ್. ಚಲೋ ಬಂತ? ಚಲೋ ಬಂತು ಸರ್, ಇಳುವರಿ ಬಟ್ ಮನೆ ಸಲುವಾಗಿ ಅಂತ ಮಾಡಿದ್ದೆ ಸರ್, ನೋಡ್ಬೇಕು ಟ್ರೈ ಅಂತ. ನಂಬರ್ 1 ಇಳುವರಿ ಬಂತು, ಬಟ್ ಸೈಜ್ ದೊಡ್ಡದು ಬರ್ಲಿಲ್ಲ ಸರ್, ಸೈಜ್ ದೊಡ್ಡದು ಬರ್ಲಿಲ್ಲ. ಇವೆಲ್ಲ ವೆರೈಟಿ ನನ್ನ ಹೊಲದಾಗ ಚೀಕು ಗಿಡ ಇದೆ ಸರ್, ಒಂದ್ 5 ಚೀಕು ಗಿಡನ ಹಚ್ಚಿದ್ದೀನಿ ಸರ್. ಸ್ಟಾರ್ ಫ್ರೂಟ್ ಇದೆ, ಮತ್ತಂದ್ರೆ ವಾಟರ್ ಆಪಲ್ ಇದೆ, ಕಾಜು ಗಿಡಗಳನ್ನ ಹಚ್ಚಿದ್ದೀನಿ ಸರ್ ಅದ್ರ ಜೊತೆಲಿ. ಮತ್ತೊಂದು ಹಲಸಿನ ಹಣ್ಣು ಅಂತಾರಲ್ಲ ಸರ್, ಹಲಸಿನ ಹಣ್ಣು ಇದೆ, ಸೀಡ್ಲೆಸ್ ಲಿಂಬಿಕಾಯಿ ಇದೆ, ಗಜಲಿಂಬು ಇದೆ, ಅಂಜೀರ್ ಇದೆ, ಅಂದ್ರೆ ಒಂದು ದೊಡ್ಡ ವೈವಿಧ್ಯಮಯವಾದಂತಹ ಬೆಳೆ ಇರುವಂತಹ ಗಾರ್ಡನ್ ಅದ ನಿಮ್ದು? ಹೌದು ಸರ್, ಗಾರ್ಡನ್ ಟೈಪ್ ಮಾಡಿದೀನಿ ಸರ್. ಅಲ್ಲ ಸರ್, ಜನ ಬಂದು ನೋಡ್ತಾರ ನಿಮ್ಮ? ಹಾ ಸರ್, ಜನ ಆಸಕ್ತಿ ಇದ್ದವ್ರು ಬರ್ತಾರ ಸರ್, ಬರ್ತಾರ ನೋಡ್ತಾರ ಯಾವ್ಯಾವ ಗಿಡಗಳು ಯಾವ ತರ ಹಚ್ಚಿದೀರ ಅಂತ ಕೇಶಿ ನೋಡ್ತಾರ ಸರ್. ಅಂದ್ರೆ ಇಷ್ಟೇ ಜಾಗದಲ್ಲಿ ಹೂವು ಮತ್ತಂದ್ರೆ ಇದೆಲ್ಲ ಬೆಳೀತಾ ಇದ್ದಾರೆ, ಹ್ಯಾಂಗ್ ಮಾಡ್ತಾ ಇದ್ದೀರ ಅಂತ ಕೇಶಿ ಸರ್ ಕೆಲವೊಬ್ರು ಬಂದು ನೋಡಿ ಹೋಗ್ತಾರ ಸರ್. ಅದನ್ನ ಬಂದಾಗ ಎಲ್ಲ ಯಾವ ಸೀಸನ್ ಯಾವ ಫ್ರೂಟ್ಸ್ ಇರ್ತದೋ ಅದೆಲ್ಲ ತಿಂದು ಕೇಶಿ ಹೋಗ್ಬಿಡ್ತಾರ ಸರ್ ಹಂಗೆ ಬರ್ತಾರ ಸರ್. ಈಗ ರಸಗೊಬ್ಬರ ಅದೆಲ್ಲ ಉಪಯೋಗ ಮಾಡ್ತೀರಿ, ಏನು ಸಾವಯವ ಗೊಬ್ಬರ ಹೆಚ್ಚಿಗೆ ಉಪಯೋಗ ಮಾಡ್ತೀರಿ? ಸರ್, ಸಾವಯವ ಗೊಬ್ಬರ ಹೆಚ್ಚಿಗೆ ಯೂಸ್ ಮಾಡ್ತೀವಿ ಸರ್. ಅಂದ್ರೆ ಎಕ್ಸಾಂಪಲ್ ತಿಪ್ಪೆ ಗೊಬ್ಬರ, ಇವೆಲ್ಲ ಆಕಳ ಗೋತ, ಜೀವಾಮೃತ, ಡಿಕಂಪೋಸ್, ಇವೇನಿದೆ ಅಲ್ಲ ಸರ್, ಇದೇ ನಾವೇ ಅಲ್ಲೇ ಮಾರ್ಕೇಶಿಂದ ಹಾಕ್ತಿವಿ ಸರ್. ಡಿಎಪಿ ಗಿಎಪಿ ಹೆಚ್ಚಿಗೆ ಯೂಸ್ ಮಾಡಲ್ಲ, ಮಾಡೋದಿಲ್ಲ ಸರ್. ಆದಷ್ಟು ಆರ್ಗ್ಯಾನಿಕ್ ಮಾಡ್ಬೇಕು ಅನ್ನೋದು ಒಂದು ಅಭಿಪ್ರಾಯ. ಅಡ್ಡಿಲ್ಲ. ಈಗ ಸ್ಪ್ರೇ ಮಾಡುವಂತಹ ಸಂದರ್ಭದೊಳಗೆ ಅಥವಾ ಈಗ ಏನ್ ಹುಳ ಆಮೇಲೆ ರೋಗ ಬಂದು ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ ಸರ್? ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ನೋಡ್ರಿ ಸರ್, ಏನ್ ಕಾಯಿಪಲ್ಯ ಫ್ರೂಟ್ಸ್ ವಗೇರೆ ಏನಿರ್ತಾವಲ್ರಿ, ಇದಕ್ಕೆಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡ್ತೀವಿ. ಇದೆಲ್ಲ ಸಹ ಆರ್ಗ್ಯಾನಿಕ್ ಮಾಡ್ತೀವಿ. ಇವ್ ನಮ್ ಗುಲಾಬಿ ಹೂವು ಏನಿದೆ ಸರ್, ಇದೆ ಹೆಚ್ಚಿಗೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಬರಂಗಿಲ್ಲ ಸರ್. ಇವಾಗ ಎಕ್ಸಾಂಪಲ್ ಯಾವ್ರೆ ಹುಳು ಬಂತಪ್ಪ ಅಂದ್ರೆ ನಮ್ಗೆ ಕೆಮಿಕಲ್ ಸ್ಪ್ರೇ ಮಾಡ್ಬೇಕೇ ಆಗ್ತದ. ಅಂತ ಸಂದರ್ಭ ಬಂತಪ್ಪ ಅಂದ್ರೆ ನಾವು ಅವ್ ಏನ್ ಮಾಡ್ತೀವಿ, ಕೆವಿಕೆ ವಿಜ್ಞಾನ ಕೇಂದ್ರ ಅಲ್ಲಿ ಫೋನ್ ಹಚ್ತೀವಿ ಸರ್, ಹಿಂಗಿಂಗ್ ಬಂದದ ಅಂತಂದಾಗ ಅವ್ರ ಅದಕ್ಕೆ ಅವ್ರು ಹೇಳ್ಬಿಡ್ತಾರೆ ಸರ್, ಇದನ್ನ ಸ್ಪ್ರೇ ಮಾಡಿ ಅಂತ ಹೇಳ್ಬಿಡ್ತಾರೆ ಸರ್. ಅವಾಗ ಅದನ್ನ ತಗೊಂಡ್ಕೇಶನ್ ಸ್ಪ್ರೇ ಮಾಡ್ತೀವಿ ಸರ್. ಆದಷ್ಟು ಗಿಡಗಳಿಗೆ ನಾವು ಡ್ರಿಂಚಿಂಗ್ ಯಾವ್ದು ಮಾಡ್ತೀವಪ್ಪ ಅಂತಂದ್ರೆ ಡಿಕಂಪೋಸ್ ಮಾಡ್ತೀವಿ ಸರ್, ಜೀವಾಮೃತ ಮಾಡ್ತೀವಿ. ಆದಷ್ಟು ಆಕಳ ಗೋತ ಇತ್ತಪ್ಪ ಅಂದ್ರೆ ಒಂದೊಂದ್ಸಲ ಸ್ಪ್ರೇ ಮಾಡ್ಬಿಡ್ತೀವಿ, ಅದರಿಂದ ಸ್ಪ್ರೇ ಮಾಡ್ತೀವಿ ಸರ್. ಇಳುವರಿ ಕೂಡ ಹೆಚ್ಚಿಗೆ ಬರುತ್ತೆ ಸರ್ ಅದರಿಂದ. ಅಡ್ಡಿಲ್ಲ. ಈ ಜಾನುವಾರುಗಳದಾವ ನಿಮ್ಮ ಮನೆ? ಹಾ ಇದೆ ಸರ್. ಎಷ್ಟದಾವ ಸರ್? ಮೊದಲು ನಾಲ್ಕೈದು ಸರ್, ತಿಂಗಳು ಮುಂಚೆ. ಇವಾಗ ಒಂದ್ ಹಸು ಇಟ್ಟಿದೀವಿ ಸರ್ ಗೋತ ಸಲುವಾಗಿ ಅಂತ, ಒಂದ್ ಹಸು ಇಟ್ಟಿದೀವಿ ಸರ್. ಇವಾಗ ಅಡ್ಡಿಲ್ಲ ಅಂದ್ರೆ ಸಾಧ್ಯ ಆದಷ್ಟು ನೀವು ಆರ್ಗ್ಯಾನಿಕ್ ನೇ ಉಪಯೋಗ ಮಾಡ್ತಾ ಇದ್ದೀರಿ. ಹೌದು ಸರ್. ಈಗ ಗುಲಾಬಿಗಳ ಒಂದು ಆರೋಗ್ಯ ನೋಡಿದ್ರೆ, ಅದ್ರ ಶೈನಿಂಗ್ ನೋಡಿದ್ರೆ, ಈ ಒಂದು ಗೋತ ಉಪಯೋಗ ಮಾಡೋದಾಗ್ಲಿ ಅಥವಾ ಏನು ಕಂಪೋಸ್ಟ್ ಉಪಯೋಗ ಮಾಡ್ತಾ ಇದ್ದೀರಿ, ಇವುಗಳಿಂದ ಶೈನಿಂಗ್ ಆಗಲಿ ಅಥವಾ ಇಳುವರಿ ಆಗಲಿ ಸೈಜ್ ಆಗಲಿ ಹೆಚ್ಚಿಗೆ ಬರ್ತಾ ಅಂತ ಅನಿಸ್ತದ ನಿಮ್ಗೆ? ಹಾ ಬರ್ತಾ ಇದೆ ಸರ್, ಬರ್ತಾ ಇದೆ ಸರ್. ಅದು ಹೆಂಗದ ಸರ್, ನೀವು ಏನೇನು ಜೀವಾಮೃತ ಹೊಳಪ್ ಏನ್ ಇರ್ತೈತಲ್ಲ, ಹಾ ಶೈನಿಂಗ್ ಬರ್ತದೆ ಸರ್ ಹೆಚ್ಚಿಗೆ. ಇದು ಏನು ಜೀವಾಮೃತ ಇವು ಮಾಡ್ತೀವಲ್ಲ ಸರ್, ಇದರಿಂದ ಶೈನಿಂಗ್ ಕೂಡ ಹೆಚ್ಚಿಗೆ ಬರುತ್ತೆ, ಇಳುವರಿ ಕೂಡ ಹೆಚ್ಚಿಗೆ ಬರುತ್ತೆ ಸರ್. ನಾವೆಲ್ಲ ಯೂರಿಯಾ ಗೀರೆ ಹಾಕೋ ಬದಲಿ ಸರ್ ಇದನ್ನ ಸ್ಪ್ರೇ ಮಾಡಿದೇವಪ್ಪ ಅಂತಂದ್ರೆ ನಮಗೆ ಇಳುವರಿ ಹೆಚ್ಚಿಗೆ ಬರ್ತದೆ, ಬಟ್ ಯಾವ ಫಂಗಿಸೈಡ್ ಹೆಚ್ಚಿಗೆ ಬರಂಗಿಲ್ಲ ಸರ್. ಇವಾಗ ಎಕ್ಸಾಂಪಲ್ ನಾವು ಗೋತ ಸ್ಪ್ರೇ ಮಾಡಿದೆ ಅಂತಂದ್ರೆ ಸರ್ ಫಂಗಿಸ್ಗಳು ಕಡಿಮೆ ಆಗ್ಬಿಡ್ತಾವ ಸರ್. ಹಾ, ಕಮ್ಮಿ ಆಗುತ್ತೆ. ಮತ್ತೆ ಯಾವಾಗ ಯಾವಾಗ ನಾವು ಬೇವಿನ ಎಣ್ಣೆನು ಸ್ಪ್ರೇ ಮಾಡ್ತೀವಿ ಸರ್ ಹೆಚ್ಚಿನ ಪ್ರಮಾಣದಲ್ಲಿ, ಯಾಕಂತಂದ್ರೆ ಇವು ಅಮಾಸಿ ಉಣ್ಣಿ ಬಂದಾಗ ಸರ್ ಅವು ಸಣ್ಣ ಮೊಟ್ಟೆ ಇಡ್ತಾವ ಸರ್ ಹೂವಿನ ಮ್ಯಾಗ. ಇವೆಲ್ಲ ಬೇವಿನ ಎಣ್ಣೆ ಸ್ಪ್ರೇ ಮಾಡಿದೇವಪ್ಪ ಅಂತಂದ್ರೆ ಅವೆಲ್ಲ ಕಡಿಮೆ ಆಗ್ಬಿಡ್ತಾವ ಸರ್. ಹೌದು ಸರ್. ಆ ಒಂದು ವಿಚಾರ ನಿಮ್ಮ ಅನುಭವಕ್ಕೆ ಬಂದದ? ಹೌದು ಬಂದ ಸರ್. ಈಗ ನೀವು ಶುರು ಮಾಡಿದಾಗ ನಿಮ್ಮ ತಂದೆಯವರು ಮಾರ್ಗದರ್ಶನದೊಳಗೆ ನೀವು ಮಾಡ್ತಾ ಇದ್ರಿ. ಈಗ ಹೊಸ ತಂತ್ರಜ್ಞಾನ ಬಂದಿದೆ, ಹೊಸ ಸಂಶೋಧನೆಗಳಾಗ್ಯಾವ, ಒಳ್ಳೆ ರೀತಿಯಿಂದ ನಾವು ಕೃಷಿ ಮಾಡಬೇಕು ಅಂತೇಳಿ ಇದನ್ನೆಲ್ಲ ನೀವು ಟ್ರೈನಿಂಗ್ ಆಗಲಿ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಆಗಲಿ ಎಲ್ಲಿಂದ ಪಡ್ಕೊಂಡ್ರಿ? ಏನು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರೇನಿದ್ದಾರೆ ಅವ್ರ ಕಡೆ ಹೋಗಿ ಪಡ್ಕೊಂಡ್ರು ಅಥವಾ ಎಲ್ಲಿ ಏನಾದರೂ ಇದ್ರ ಬಗ್ಗೆ ಏನು ಅಭ್ಯಾಸ ಮಾಡಿದ್ರೆ ಹೆಂಗೆ? ಒಕ್ಕಲ್ತನದ ಬಗ್ಗೆ ಅಂದ್ರೆ ನಾವು ಏನೋ ಅಭ್ಯಾಸ ಮಾಡಲಿಲ್ಲ ಸರ್, ಮಾಡಿಲ್ಲದಾಗಿ. ಯಾಕಂತಂದ್ರೆ ಅದು ನಾವು ಹುಟ್ಟದ್ಲಿಂದೆ ನಮಗೆ ಇದು ಗುರುತಾಗಿತ್ತು. ಯಾಕಂದ್ರೆ ನಮ್ಮ ತಂದೆಯವರು ಹುಟ್ಟದ್ಲಿಂದೆ ಅವರು ಒಕ್ಕಲ್ತನ ಮಾಡಿದ್ದು, ನಾವು ದಿನನಿತ್ಯಲ್ಲೂ ಅದೇ ನೋಡ್ತಿದ್ದೀವಿ. ಯಾಕಂದ್ರೆ ಬೆಳಗ್ಗೆ ಏಳ್ಬೇಕು, ಹೂವು ಕಡಿಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಮತ್ತೆ ಬರಬೇಕು, ನೀರ್ ಬಿಡಬೇಕು, ಔಷಧ ಹೊಡಿಬೇಕು, ಸದಿ ತೆಗಿಬೇಕು, ಇದೆಲ್ಲ ದಿನನಿತ್ಯಲ್ಲೇ ನೋಡಿದ್ದೆ ನಾವು. ಅದರಲ್ಲಿಂತ ಸ್ವಲ್ಪ ಏನಾಯ್ತಂದ್ರೆ ಹೊಸ ಹೊಸ ವೆರೈಟಿಗಳು ಬಂದಾಗ ಸ್ವಲ್ಪ ಮೊದಲಿಂದ ಇದಕ್ಕೆ ಬಿಡಿಸ್ತಿತ್ತು ಹೊಸ ಎಲ್ಲ. ಹೆಂಗ್ ಗೊತ್ತಾಗ್ತಿತ್ತು ಹೊಸ ವೆರೈಟಿ ಬಂದಾವ ಇದನ್ನ ತಗೊಂಡ್ ಬರ್ಬೇಕು ನಾನು ಅಂತೇಳಿ? ಸರ್, ಇವಾಗ ನಾವು ಮಾರ್ಕೆಟ್ ಹೂ ಒಯ್ದೇವಪ್ಪ ಅಂತಂದ್ರೆ ಅದ್ರ ಡಿಮ್ಯಾಂಡ್ಸ್ ಏನ್ ಮಾಡ್ತಾರಲ್ಲ ಕಸ್ಟಮರ್, ಅದನ್ನ ನೋಡಿ ನಮಗೆ ಗೊತ್ತಾಗ್ಬಿಡ್ತಿತ್ತು. ಇವಾಗ ಮಾರ್ಕೆಟ್ ಒಳಗೆ ಗೊತ್ತಾಗ್ಬಿಡ್ತಿತ್ತು, ಮಾರ್ಕೆಟ್ ಒಳಗೆ ಗೊತ್ತಾಗ್ಬಿಡ್ತಿತ್ತು. ಮಾರ್ಕೆಟ್ ನಾಗ ಹೋದೆ ಅಂತ ತಿಳ್ಕೊಳ್ಳಿ ಸರ್ ಯಾರಾದ್ರು ಅಂತಾರೆ, ಏ ಈ ವೆರೈಟಿ ನಿನ್ನ ಹತ್ರ ಇದೇನಪ್ಪ ಅಂತ ಕೇಳ್ತಿದ್ರು. ಅವಾಗ ನನಗೆ ಗೊತ್ತಾಗ್ತಿತ್ತು, ಅವಾಗ ಹೋಗಿ ಅದು ಯಾರು ಬೆಳೆಸ್ತಾರಂತ ನೋಡಿ ಅವ್ರ ಹತ್ರ ಹೋಗಿ ನೋಡೋದು ಸರ್, ಅದಕ್ಕೆ ಇಳುವರಿ ಹೆಂಗಿದೆ, ಡಿಸೀಸ್ ಏನ್ ಬರುತ್ತೆ, ಅದೆಲ್ಲ ನೋಡ್ಕೊಂಡು ಕಿಶಿಂದ ಆಮೇಲೆ ನಾವು ಅದನ್ನ ಸೆಲೆಕ್ಷನ್ ಮಾಡ್ಕೋತಿದ್ವಿ. ಅಂದ್ರೆ ನೀವು ವಿಜ್ಞಾನಿಗಳ ಮಾರ್ಗದರ್ಶನ ಇದೆ ಈ ವಿಷಯದೊಳಗೆ ತಗೋತಾ ಇದ್ರಿ? ಹಾ, ವಿಜ್ಞಾನಿಗಳು ಕಂಪಲ್ಸರಿ ತೊಂಡಿ ಸರ್, ವಿಜ್ಞಾನಿಗಳ ಮಾರ್ಗದರ್ಶನಗಳು ತೊಗೊಂಡೇವ್ ಸರ್. ಇದು ನಮ್ಮ ಭೂಮಿ ಇದಾಗುತ್ತಾ, ಅವರು ಅಂತಿದ್ರು ಪೈಲ ನೀವು ಮಣ್ಣಿಂದ ಪಿ ಎಚ್ ಲೆವೆಲ್ ನೋಡ್ಕೋಬೇಕಪ್ಪ, ಅದು ಎಲ್ಲ ಸೆಟ್ ಆಗುತ್ತೆ ನೋಡ್ತಂತಿದ್ರು. ಅಲ್ಲಿ ಹೋಗಿ ವಿಜ್ಞಾನಿಗಳು ಇದರಲ್ಲಿಂತೆ ನಾವು ಮಾಡ್ತಿದ್ದೆ ಸರ್. ಅಂದ್ರೆ ಈ ಬೇಸಾಯದೊಳಗೆ ತಮಗೆ ಎಲ್ಲೂ ಯಾವ್ದು ತೊಂದರೆ ಅನಿಸಿಲ್ಲ ಯಾವಾಗಾದ್ರೂ ಸಹಿತ? ಬೇಸಾಯದ ಇದ್ರೊಳಗಂದ್ರೆ ಸರ್ ಸ್ವಲ್ಪ ತೊಂದರೆ ಆಯ್ತು ಸರ್, ನಮ್ಗೆ ಲಾಕ್ಡೌನ್ ಒಳಗೆ ಕೋವಿಡ್ ಒಳಗೆ ಆಗಿದೆ. ಅದು ಒಂದ್ ಸ್ವಲ್ಪ ಅಂತ ಒಂದು ಸಂದರ್ಭನೇ ಇತ್ತು. ಹೌದು ಸರ್. ಆದ್ರೆ ಯಾವಾಗ ಈ ತಂತ್ರಜ್ಞಾನವನ್ನು ನಾವು ಉಪಯೋಗ ಮಾಡಿ ಬೆಳೀತಾ ಇದ್ದೀವಿ ಅಂದ್ರೆ ಒಂದು ಬೇಸಾಯ ಇರಬಹುದು ಅಥವಾ ಅದನ್ನ ಇಳುವರಿ ತಗೊಳ್ಳುವಂತದ್ದಿರಬಹುದು, ಇಂತಹ ಒಂದು ಕೆಲಸ ಏನದವಲ್ಲ ಅಥವಾ ಮಾರ್ಕೆಟಿಂಗ್ ಮಾಡೋದಿರಬಹುದು, ಇದಕ್ಕೇನು ತೊಂದರೆ ಅನಿಸಿರ್ಲಿಕ್ಕಿಲ್ಲ ನಿಮಗೆ? ತೊಂದರೆ ಸರ್ ಮೊದ್ಲಿಗೆ ಒಂದ್ಸಲ ಫೇಸ್ ಮಾಡ್ಕೊಂಡೆ ಸರ್. ಮೊದ್ಲಿಂಗ್ ಯಾಕೆ ಮಾಡ್ಕೊಂಡಿದ್ದಪ್ಪ ಅಂದ್ರೆ ಹೊಸದಾಗ ವೆರೈಟಿ ಮಾಡಿದಾಗ ಸರ್ ಅದಕ್ಕೆ ಸ್ಪ್ರೇ ಯಾವ್ದು ಮಾಡ್ಬೇಕಂತ ಅನ್ನೋದು ಗೊತ್ತಾಯ್ತಿಲ್ಲ. ಅದು ಮಾಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ಹೂಗಳು ಬಹಳ ಖರಾಬ್ ಖರಾಬ್ ಬರ್ತಿತ್ತು. ಒಂದೊಂದ್ ಸಲ ಏನತ್ತ ಸೀಸನ್ ಒಳಗೆ ಹೂ ಖರಾಬ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕದ ಹೋದ್ರೆ ಡಿಮ್ಯಾಂಡ್ ಇರ್ತಿದ್ದಿಲ್ಲ, ಅದ್ರಲಿಂತ ನಮಗ ಮಾರ್ಕೆಟ್ನಾಗ ಯಾರನ್ನು ಕೇಳ್ತಾ ಇದ್ದಿಲ್ಲಪ್ಪ ಅಂತಂದ್ರೆ ನಮಗ ಅದು ನಷ್ಟನೇ ಆಗ್ತಿತ್ತು. ಹಂಗಾಕೇಶಿನ ತೊಂದ್ರೆ ಫಸ್ಟ್ ಗೆ ಆಗ್ಯದ ಸರ್, ಫಸ್ಟ್ ಗೆ ತೊಂದರೆಗಳು ಆದ ಬೆಳಕ್ಕೆ ಇನ್ನೊಬ್ಬರ ಮಾರ್ಗದರ್ಶನ ತಗೊಂಡು ಅದು ಯಾವಾಗ ಸ್ಪ್ರೇ ಮಾಡ್ಬೇಕು, ಯಾವ್ದು ಮಾಡ್ಬೇಕು, ಯಾವ ಟೀಮಿಗೆ ಇದು ಮಾಡ್ಬೇಕಂತ ಎಲ್ಲ ಗುರುತಾದ ಬೆಳಕ್ಕೆ ಅವಾಗ ಇಲ್ಲಿಂದ ಇಲ್ಲಿ ತನ ಏನು ತೊಂದರೆ ಆಗಿಲ್ಲ ಸರ್. ಬಟ್ ಒಂದೊಂದ್ ಸಲ ಮಾರ್ಕೆಟ್ ರೇಟ್ನಾಗೆ ಸ್ವಲ್ಪ ತೊಂದರೆ ಆಗ್ತದೆ ಸರ್, ಯಾವಾಗ ರೇಟ್ ಇರ್ತದೆ ಯಾವಾಗ ರೇಟ್ ಇರಂಗಿಲ್ಲ. ಸರ್, ಸಾಮಾನ್ಯವಾಗಿ ನಿಮ್ಮ ಅನುಭವದ ಪ್ರಕಾರ ಯಾವ ಸಮಯದೊಳಗ ಹೆಚ್ಚಿಗೆ ಇರ್ತದ ಅಂತೀರಿ ರೇಟ್, ಯಾವಾಗ ಕಡಿಮೆ ಇರ್ತದ? ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನೋಡಿ ಸರ್, ರೇಟ್ ಹೆಚ್ಚಿಗೆ ಇರ್ಬೇಕಪ್ಪ ಅಂತಂದ್ರೆ ನಮ್ದು ಶ್ರಾವಣ್ ಮೊದಲನೇದಾಗಿ, ಶ್ರಾವಣ್, ಎರಡನೇದು ದಸರಾ ವಿತ್ ದೀಪಾವಳಿ. ದೀಪಾವಳಿ ಈ ಮೂರ್ ಸೀಸನ್ ಒಳಗ ಸರ್ ರೇಟ್ ತುಂಬಾ ಇರುತ್ತೆ. ಆಮೇಲೆ ಮದುವೆ ಸೀಸನ್ ಒಳಗ, ಮದ್ವೆ ಸೀಸನ್ ನಾಗ ಇರುತ್ತೆ ಸರ್, ಮದ್ವೆ ಡೈಲಿ ಡೈಲಿ ಇರುತ್ತೆ, ಮದ್ವೆ ಸೀಸನ್ ನಾಗ ರೇಟ್ ಹೆಚ್ಚಿಗೆ ಇರುತ್ತೆ ಸರ್. ಬಟ್ ಹೆಚ್ಚಿನ ಪ್ರಮಾಣನಾಗ ರೇಟ್ ಇರ್ಬೇಕಂದ್ರೆ ಶ್ರಾವಣ ಮತ್ತಂದ್ರೆ ದಸರಾ. ಈ ಮದ್ವೆ ಸೀಸನ್ ನಾಗ್ರೆ ಕಂಪಲ್ಸರಿ ಆಗಿರುತ್ತೆ, ಬಟ್ ಶ್ರಾವಣ ದಸರಾಕ್ ಪೂಜಾ ಪುರಸ್ಕಾರ ಇಂತ ಎಲ್ಲ ಹೆಚ್ಚಿಗೆ ಇರುತ್ತೆ, ವಾಸ್ತು ಶಾಂತಿಗಳು, ಅದ್ರ ಸಲುವಾಗಿ ಅವಾಗ ರೇಟ್ ಹೆಚ್ಚಿಗೆ ಇರುತ್ತೆ ಸರ್. ಮದ್ವೆ ಸೀಸನ್ ಆಗ ಇರ್ತದೆ ಸರ್, ಇಲ್ಲ ಅಂತಿಲ್ಲ. ಬಟ್ ರೇಟ್ ಯಾವಾಗ ಕಡಿಮೆ ಇರುತ್ತಪ್ಪ ಅಂತಂದ್ರೆ ಇದು ಬರ್ತಲ್ಲ ಸರ್, ಅಧಿಕ ಮಹಿನಾ ಅಂತಂತಾರಲ್ಲ ಸರ್, ನಮ್ ಮುಸ್ಲಿಂ ಮಂದಿದ ರಂಜಾನ್ ಮಹಿನಾ ಬರ್ತಲ್ಲ ಸರ್, ಸಮರ್ಕ ಮಹಿನಾ ಅಂತ, ಆ ತಿಂಗಳನ್ಯಾಗ ರೇಟ್ ಕಡಿಮೆ ಇರ್ತದೆ ಸರ್. ಅದೊಂದ್ ತಿಂಗಳು, ಇನ್ನೊಂದ್ ನಮ್ದು ಹೋಳಿ ಹುಣ್ಣಿ ಹಬ್ಬ ಬರ್ತಲ್ಲ ಸರ್, ಆ ಸೀಸನ್ ಒಳಗ ರೇಟ್ ಇರಂಗಿಲ್ಲ, ಅವಾಗ ರೇಟ್ನು ಇರಂಗಿಲ್ಲ. ಯಾಕಂದ್ರೆ ಪೂಜಾ ಪುರಸ್ಕಾರ ಏನು ಇರಂಗಿಲ್ಲ ಅವಾಗ, ಅದು ಸಲಕ್ ಸ್ವಲ್ಪ ಅವಾಗ ರೇಟ್ ಇರಂಗಿಲ್ಲ ಸರ್. ಅಂದ್ರೆ ಹೂಗಳಿಗೆ ಡಿಮ್ಯಾಂಡ್ ಇರೋದಿಲ್ಲ ಅಥವಾ ಗುಲಾಬಿಗೆ ಡಿಮ್ಯಾಂಡ್ ಇರೋದಿಲ್ಲ ಅಂತೀರಿ? ಹೂಗಳಿಗೆ ಡಿಮ್ಯಾಂಡ್ ಇರಂಗಿಲ್ಲ, ಹೂಗಳಿಗೆ ಡಿಮ್ಯಾಂಡ್ ಇರಂಗಿಲ್ಲ. ಅಂದ್ರೆ ನಾವು ಬೇರೆ ಬೆಳೆಗಳನ್ನ ಅಲ್ಲಿ ಬೆಳಿಬಹುದು, ಅಲ್ಲಿ ಬೆಳಿಬಹುದು. ಆ ಸೀಸನ್ ನಾಗ ನಾವು ತರಕಾರಿ ಗಿರ್ಕಾರಿಗಳನ್ನ ಹಾಕೋಸಿಂದ ಎಂಟರ್ ಕ್ರಾಪ್ಟ್ ಅಂತ ತಿಳ್ಕೊಬಹುದು, ಅಂದ್ರೆ ಅದು ಇದು ತಕೋಬಹುದು ಒಂಥರ ಸಹಾಯಧನ ಅಂತ ತಿಳ್ಕೊಂಡು. ಯಾಕಂದ್ರೆ ಅದು ಈಗ ನೋಡಿ ಹೋಳಿ ಹುಣ್ಣಿ ತಿಂಗಳನ್ಯಾಗ ಅದು ಹೋಗಂಗಿಲ್ಲ, ಆ ಟೈಮಿಗೆ ನಮಗ್ ಸುಮ್ಮನೆ ನಷ್ಟ ಆಗೋ ಬದ್ಲಿ ಇವೆಲ್ಲ ತರಕಾರಿ ಗಿರ್ಕಾರಿ ಇತ್ತಪ್ಪ ಅಂತಂದ್ರೆ ಒಂದು ಇದಾಗದಂಗ್ ಸರ್. ಅದು ಅಡ್ಡಿಲ್ಲ. ಈಗ ಇಷ್ಟು 8 ವರ್ಷಗಳ ನಂತರ ನಿಮಗೆ ಏನ್ ಅನಿಸ್ತದ? ಬಹಳ ಖುಷಿ ಆಗ್ತದ ಈ ಒಂದು ಉದ್ಯೋಗವನ್ನು ತಾವೇನ್ ಮಾಡ್ತಾ ಇದ್ರಿ, ಕೃಷಿ ಉದ್ಯೋಗ, ಇದರಿಂದ ನಿಮಗೆ ತೃಪ್ತಿ ಅದನ? ಸರ್ ಇದೆ ಸರ್, ನಾನು 8 ವರ್ಷದಿಂದ ಏನು ಕೃಷಿ ಮಾಡ್ತಾ ಇದ್ದೀನಿ ಸರ್, ಇದರಲ್ಲಿಂದ ನಾನು ಕೃಷಿ ತೃಪ್ತಿ ಇದೆ ಸರ್, ಇದರಲ್ಲಿಂದನೇ ನಾನು ಹೊಟ್ಟೆ ತುಂಬಕತ್ತದ, ಮುಂದಕ್ಕೆ ಆದಷ್ಟು ಸರ್ ನಂದು ಆಯುಷ್ಯ ಇರೋ ತನಕ ನಾನು ಒಕ್ಕಲ್ತನನೇ ಮಾಡ್ತೀನಿ ಸರ್. ಈಗ ಯಾರು ಯುವಕರಿದ್ದಾರೆ, ನಿಮ್ಮ ಸ್ನೇಹಿತರಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ ನೀವು? ಯುವಕರಿಗೆ ಹೇಳಕ್ಕೇನು ಸರ್, ಯಾರಿಗೆ ಆಸಕ್ತಿ ಇದೆ ಅಲ್ಲ ಸರ್, ಇದನ್ನ ಬೆಳೆಸ್ಕೋತ ಹೋಗಳಿ. ಅಂದ್ರೆ ಹೂವನ್ನೇ ಅಂತಲ್ಲ, ಕೃಷಿಯಲ್ಲಿ ಯಾವುದೇ ವ್ಯವಸಾಯ ಮಾಡಿದ್ರು ಕೂಡ ಮನುಷ್ಯನಿಗೆ ನಷ್ಟ ಅಂತ ಇಲ್ಲ, ಅದು ನಷ್ಟ ನೀವು ಶ್ರಮ ಪಟ್ಟು ಮಾಡಬೇಕು. ಶ್ರಮ ಪಟ್ಟು ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು. ಎರಡನೇದ ಏನಪ್ಪ ಅಂದ್ರೆ ನಾವು ಸ್ವಂತಾಗಿ ಮಾಡಬೇಕು, ಫಸ್ಟ್ ಆಫ್ ಆಲ್ ನಾವು ಸ್ವಂತಾಗಿ ಮಾಡಬೇಕು. ಇನ್ನೊಬ್ಬರ ಮ್ಯಾಗ ಡಿಫೆಂಟ್ ಇದ್ದಕ್ಕಿಂತ ಮಾಡಿದ್ರೆ ಕೃಷಿ ಒಟ್ಟ ಆಗಂಗಿಲ್ಲ ಸರ್. ಯಾಕಂದ್ರೆ ಇವಾಗ ಆಳುಗಳದ್ದು ಬಹಳ ಸಮಸ್ಯೆ ಆಗ್ತಾ ಇದೆ ಸರ್, ಆಳುಗಳದ್ದು ಒಕ್ಕಲ್ತನದ್ದು ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ನಾವಾಗಿ ಸ್ವಂತ ಸ್ಪ್ರೇ ಮಾಡೋದಲ್ಲಿ, ಹಾರ್ವೆಸ್ಟಿಂಗ್ ಅಲ್ಲಿ ಯಾವುದೇ ಎಲ್ಲ ನಾವು ಎದ್ರ ನಿಂತು ಮಾಡಿದೇವಪ್ಪ ಅಂತಂದ್ರೆ ಕೃಷಿ ಒಳಗ ನಷ್ಟವ ಅನ್ನೋದು ಇಲ್ಲ ಸರ್. ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಿ ಚರ್ಚೆ ಮಾಡೋದಿತ್ತು ಅಥವಾ ಏನಾದರೂ ಹೊಸ ವಿಷಯಗಳನ್ನು ಕಲಿದಿತ್ತು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಅನ್ನು ಕೊಡ್ತೀರಿ? ಕೊಡಿ ಸರ್, ಹೇಳಿ. 9167955555. ಆದ್ಮೇಲೆ ಯೋಗೇಶ್ ಮನೆಯವರು ಏನು ನಂಬರ್ನ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9164795555 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಹೂವಿನ ಬೇಸಾಯದ ಬಗ್ಗೆ, ವಿಶೇಷವಾಗಿ ಗುಲಾಬಿ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಳ್ಬಹುದು. ಒಳ್ಳೆಯದು ಯೋಗೇಶ್ ಮನೆಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಹೂವಿನ ಬೇಸಾಯದ ಬಗ್ಗೆ, ವಿಶೇಷವಾಗಿ ಈಗೇನು ತಾವು ಗುಲಾಬಿ ಬೇಸಾಯ ಮಾಡ್ತಾ ಇದ್ದೀರಿ, ಸುಮಾರು 8 ವರ್ಷಗಳ ಅನುಭವ ನೀವು ಮಾಡ್ತಾ ಇರುವಂತದ್ದು, ಅದಕ್ಕಿಂತ ಹಿಂದೆ ನಿಮ್ಮ ತಂದೆಯವರ ಜೊತೆಗೆ ಏನು ತೋಟದೊಳಗೆ ಓಡಾಡಿ ಆ ಕೆಲಸ ಮಾಡ್ತಾ ಇದ್ರಿ, ಅದು ಕೂಡ ಅನುಭವದೊಳಗೆ ಬಂತು ನಿಮಗೆ. ಸುಮಾರು ಏನು ನೀವು ಹೆಚ್ಚು ಕಡಿಮೆ ನಿಮಗೆ ಬದುಕು ತಿಳಿದಾಗಿಂದ ನೀವು ತೋಟದೊಳಗೆ ಇದ್ದೀರಿ, ಹೂವಿನ ಬೇಸಾಯ ಮಾಡ್ತಾ ಇದ್ದೀರಿ, ಆ ಹೂವಿನ ಒಂದು ಪರಿಸರದೊಳಗೆ ತಾವು ಇದ್ದೀರಿ. ತಮ್ಮ ಏನು ಅನುಭವಗಳದಾವ ನಮ್ಮ ಎಲ್ಲ ರೈತರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಬಹುಶಃ ಈ ಒಂದು ಮಾತುಕತೆ ಏನದಾವ ಅವರಿಗೂ ಕೂಡ ಪ್ರೇರಣೆ ಆಗಬಹುದು. ತಾವು ಹೇಳ್ತಾ ಇದ್ದೀರಿ ಶ್ರದ್ಧೆಯಿಂದ, ಆಮೇಲೆ ಪ್ರಾಮಾಣಿಕತೆಯಿಂದ, ನಾವು ದುಡಿದ್ರೆ ಅದರೊಳಗೆ ಲಾಸ್ ಇಲ್ಲ ಅನ್ನುವಂಥದ್ದು ತಮ್ಮ ಅನುಭವ ಕೂಡ ಇದೇ ಆಗಿದೆ. ಮತ್ತೆ ಏನು ತಾವು ತಮ್ಮ ವಿಚಾರಗಳನ್ನು ಇಲ್ಲಿ ತನಕ ನಮ್ಮ ರೈತರಿಗೆ ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ, ಇದುವರೆಗೆ ಹೂವಿನ ಬೇಸಾಯದಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಆಜಾದ್ಪುರ ಗ್ರಾಮದ ರೈತರಾದ ಯೋಗೇಶ್ ಮಾನೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರೋಳಿ.

ಸಂತ ಧನ್ಯನ ಮೂಲ ಕೇಳದ ನಾನು ಅಳಲ್ಯಾ